ಸಚಿವ ಶಂಕರ ಪಾಟೀಲ ಮುನೇನಕೊಪ್ಪ. ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ರಾಷ್ಟೀಯ ಶಿಕ್ಷಣ ನೀತಿ ಜಾರಿ, ಸಚಿವ ಬಿಸಿ ನಾಗೇಶ್. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ ಆಸರಿಯು ಆಗದು ನಿರಾಸರೇ ಎಂದು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55 ರಿಂದ 200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18 ರಿಂದ 40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ನಮ್ಮ ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ಸಿರಿಸಿ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಕೀಟ ತಜ್ಞರಾಗಿರುವಂಥ ಡಾಕ್ಟರ್ ರೂಪಾ ಪಾಟೀಲ್ ಅವರೊಂದಿಗೆ ಸಂದರ್ಶನ ಕೇಳೋಣ. ಸಂದರ್ಶಕರು ಎಚ್ ಪಿ ರಾಮಡಿಗೆ. ರೈತ ಬಾಂಧವರೇ, ನಮ್ಮ ಕರಾವಳಿ ಪ್ರದೇಶದೊಳಗೆ ಶೇಂಗಾ ಬೆಳೆಯುವಂಥ ಒಂದು ಪದ್ಧತಿ. ಈ ಶೇಂಗಾ ಬೆಳೆಯಲ್ಲಿ ಅನೇಕ ಕೀಟಗಳು ರೋಗಗಳು ಬರ್ತವೆ. ಹಾಗಾಗಿ ಸಸ್ಯ ಸಂರಕ್ಷಣೆ ಬಹಳ ಮುಖ್ಯವಾದದ್ದು. ಹೇಗೆ ಮಾಡಬಹುದು, ಎಂತೆಂಥ ಕೀಟ ಬರಬಹುದು ಅನ್ನುವಂಥ ನಿಟ್ಟಿನೊಳಗೆ ಡಾಕ್ಟರ್ ರೂಪಾ ಪಾಟೀಲ್ ಅವ್ರನ್ನ ನಾವು ಮಾತಾಡ್ಸಿದ್ವಿ. ನಮ್ಮ ಶೀರ್ಷೆಯಲ್ಲಿರ್ತಕ್ಕಂಥ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಅವರು ಕೀಟ ತಜ್ಞರಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಮಸ್ಕಾರ ರೂಪಾ ಪಾಟೀಲ್. ನಮಸ್ತೆ ಸರ್. ಕೀಟ ಅಂದ ತಕ್ಷಣ ಅದು ಶೇಂಗಾನೂ ಆಗ್ಬೋದು, ಬೇರೆ ಬೇರೆ ಎಲ್ಲ ಬೆಳೆಗಳಲ್ಲಿಯೂ ಆಗ್ಬೋದು. ಒಂದು ಬೆಳೆಗೆ ಪ್ರತಿ ವರ್ಷ ಒಂದು ಪ್ರದೇಶದೊಳಗೆ ಕೀಟ ಬರ್ತಾ ಇದೆ ಅಂತೇಳಿದಾಗ, ಅಥವಾ ಕೆಲವೊಂದು ಟೈಮ್ನೊಳಗೆ ಅಚಾನಕ್ಕಾಗಿ ಬೇರೆ ಬೇರೆ ಥರದ ಕೀಟಗಳು ಮುಕ್ಕರು ಬಿಡ್ತವೆ, ಇವು ಕೀಟ ಬರಲಿಕ್ಕೆ ಪ್ರಮುಖವಾದ ಕಾರಣ ಏನು ಬೆಳೆಗಳಿಗೆ? ಬೆಳೆಗಳಲ್ಲಿ ನಮಗೆ ಕೀಟಬಾಧೆ ಕಾಣಿಸ್ಕೊಳ್ಳುತ್ತೆ. ಯಾಕೆ ಕಾಣಿಸ್ಕೊಳ್ಳುತ್ತೆ ಅಂತಂದ್ರೆ ಎಲ್ಲೋ ಒಂದು ಕಡೆ ಒಂದು ಕೀಟ ಕಂಡಿರುತ್ತೆ. ನಮ್ಮ ರೈತರಿಗೆ ಏನಾಗುತ್ತೆ, ಆ ಕೀಟ ಎಲ್ಲಿ ನಮ್ಮ ಬೆಳೆನ ಹಾನಿ ಮಾಡುತ್ತೋ ಅನ್ನೋ ಉದ್ದೇಶದಿಂದ ಅವರು ಸಿಂಪರಣೆಗಳನ್ನ ಮಾಡ್ತಾರೆ. ಮಿತಿ ಮೀರಿದ ಸಿಂಪರಣೆಗಳನ್ನು ಕೂಡ ಮಾಡೋದ್ರಿಂದ ನಮ್ಗೆ ಒಂದೊಂದು ಕೀಟ ಅವು ಅಷ್ಟು ಹಾನಿಕಾರಕ ಇರಲ್ಲ. ಅವು ಏನಾಗುತ್ತವೆ ಅಂತ ಬೆನಿಫಿಷಿಯಲ್ ಅಂತ ಹೇಳ್ತೀವಿ ಅಂತಂದ್ರೆ, ನಮ್ಗೆ ಬೇಕಾಗಿರ್ತಕ್ಕಂಥ ಕೀಟಗಳು, ಮಿತ್ರ ಕೀಟಗಳು, ಅವು ಸತ್ತು ಹೋಗ್ತಾ ಇದ್ವಿ. ಅವು ಸತ್ತು ಹೋಗ್ತಾ ಸಾಯೋದ್ರಿಂದ ನಮ್ಗೆ ಏನು ಬೆಳೆಗಳಿಗೆ ಹಾನಿ ಮಾಡ್ತಾವಲ್ಲ ಆ ಕೀಟಗಳ ಸಂಖ್ಯೆನೂ ಕೂಡ ತುಂಬಾ ಜಾಸ್ತಿ ಪ್ರಮಾಣದಲ್ಲಿ ಆಗ್ತಾ ಇದೆ. ಮತ್ತೊಂದು ಉದಾಹರಣೆ ಹೇಳ್ಬೇಕು ಅಂತಂದ್ರೆ, ಯಾವ ಕೀಟ ಅಷ್ಟು ಗಂಭೀರ ಪ್ರಮಾಣದಲ್ಲಿ ಹಾನಿ ಮಾಡ್ತಾ ಇರಲ್ವೋ ಆ ಕೀಟದ ಸಂಖ್ಯೆ ಜಾಸ್ತಿ ಆಗುತ್ತೆ. ಅಂದ್ರೆ ನಾವು ಒಂದೊಂದು ಈಗ ಹತ್ತಿ ಪರಿಸರದಲ್ಲಿ ನಾವು ತುಂಬಾ ಚೆನ್ನಾಗಿ ಹೇಳ್ತೇವೆ ಏನಂತಂದ್ರೆ, ಪೈರಿಥ್ರಾಯ್ಡ್ ಗುಂಪಿಗೆ ಸೇರಿದ ಕೀಟನಾಶಕಗಳನ್ನು ನಾವು ಪದೇ ಪದೇ ಸಿಂಪರಣೆ ಮಾಡೋದ್ರಿಂದ ರಸ ಹೀರುವ ಕೀಟಗಳ ಬಾಧೆ ಉಲ್ಬಣ ಆಗುತ್ತೆ. ಅಂದ್ರೆ ಅದ್ರ ರಿಪ್ರೊಡಕ್ಟಿವ್ ಕೆಪಾಸಿಟಿ, ಏನು ಸಂತಾನೋತ್ಪತ್ತಿ ಇದೆಯೋ ಅದು ತುಂಬಾ ಜಾಸ್ತಿ ಆಗಿ ಆಗುತ್ತೆ. ಸೊ ಹಿಂಗಾಗಿ ಅದರದ ಜನಸಂಖ್ಯೆನೂ ಕೂಡ ತುಂಬಾ ಜಾಸ್ತಿ ಪ್ರಮಾಣದಲ್ಲಿ ಆಗುತ್ತೆ. ಮತ್ತೆ ವಾತಾವರಣನೂ ಕೂಡ ಇದಕ್ಕೆ ಪ್ರಮುಖವಾದ ಕಾರಣ ಅಂತಾನೆ ಹೇಳ್ಬೋದು. ಒಂದೊಂದು ಸರ ಕೀಟಗಳಿಗೆ ಪ್ರತಿಕೂಲವಾದ ವಾತಾವರಣಗಳು ಇದ್ದಾಗೂ ಕೂಡ ಕೀಟಗಳ ಸಂಖ್ಯೆ ತುಂಬಾ ಜಾಸ್ತಿ ಆಗುತ್ತೆ. ಮತ್ತೊಂದು ಪ್ರಮುಖವಾಗಿ ಹೇಳ್ಬೇಕಂದ್ರೆ ಮೊನೋಕ್ರಾಪಿಂಗ್ ಅಂತಂದ್ರೆ ಒಂದೇ ಬೆಳೆಗಳನ್ನ ಬೆಳೆಯೋದ್ರಿಂದ, ಏಕ ಬೆಳೆಗಳನ್ನು ಬೆಳೆಯೋದ್ರಿಂದನೂ ಕೂಡ ಕೀಟಗಳ ಸಂಖ್ಯೆ ಕೂಡ ತುಂಬಾ ಜಾಸ್ತಿ ಪ್ರಮಾಣದಲ್ಲಿ ನಾವಿಲ್ಲಿ ಕಾಣ್ತಾ ಇದ್ದೇವೆ. ಮತ್ತೆ ಅಷ್ಟೇ ಅಲ್ಲ, ಬೇರೆ ಬೇರೆ ಇನ್ನಿತರ ಹಲವಾರು ಕಾರಣಗಳು ಇದಾವೆ. ಈಗ ಡಿಫಾರೆಸ್ಟೇಷನ್, ಮತ್ತೆ ಅರಣ್ಯ ಗಿಡಗಳನ್ನ ಕಟ್ ಮಾಡೋದು ಆಗಿರ್ಬೋದು, ಬೇರೆ ಬೇರೆ ಪರಿಸರದಲ್ಲಿ ಏನಾರ ಪ್ರತಿಕೂಲವಾದ ವಾತಾವರಣಗಳು ಹಿಂಗಾಲು ಆದಾಗೂ ಕೂಡ ನಮ್ಗೆ ಕೀಟಗಳ ಬಾಧೆ ನಮ್ಮಲ್ಲಿ ತುಂಬಾ ಜಾಸ್ತಿ ಪ್ರಮಾಣದಲ್ಲಿ ನಾವು ಕಾಣ್ಬೋದು. ಒಂದು ಪ್ರದೇಶದೊಳಗೆ ಪದೇ ಪದೇ ಕಾಣಿಸ್ಕೊಳ್ತಾ, ಪ್ರತಿ ವರ್ಷ ಕಾಣಿಸ್ಕೊಳ್ತಾ, ಪ್ರತಿ ಸೀಸನ್ ಕಾಣಿಸ್ಕೊಳ್ತಾ ಸರ್, ಅದು ಏನಾಗುತ್ತೆ ಅಂತಂದ್ರೆ, ಈಗ ನೋಡಿ ಭತ್ತ ಅಂತಾನೆ ನಾವು ತಗೊಂಡ್ರೆ, ಈಗ ಬೇರೆ ಕಡೆನೂ ಕೂಡ ಭತ್ತ ಬೆಳೀತಾರೆ. ಉತ್ತರ ಕನ್ನಡ ಅಷ್ಟೇ ಅಲ್ಲ, ಎಲ್ಲಲ್ಲಿ ಕೆನಾಲ್ ಏರಿಯಾ ಬರುತ್ತೋ ಅಲ್ಲೆಲ್ಲ ಕಡೆನೂ ಕೂಡ ಭತ್ತವನ್ನ ಬೆಳೀತಾ ಇರ್ತಾರೆ. ಇರ್ತಕ್ಕಂತ ಕೀಟಗಳು ಅವು ಎಲ್ಲೂ ಬೇರೆ ಕಡೆ ಹೋಗುದೇ ಇಲ್ಲ, ಅಲ್ಲೇ ಅದ್ರ ಸಂತತಿ ಇರುತ್ತೆ, ನೆಕ್ಸ್ಟ್ ಮತ್ತೆ ಮುಂದೆ ಭತ್ತ ಬರುತ್ತೆ, ಮತ್ತೆ ಅದಕ್ಕೆ ಅದು ಅಟ್ಯಾಕ್ ಮಾಡುತ್ತೆ. ಸೊ ಹಿಂಗಾಗಿ ಪ್ರತಿ ಸಲ ಒಂದೇ ಬೆಳೆಗಳನ್ನ ನಾವು ಬೆಳೆಯೋದ್ರಿಂದನೂ ಕೂಡ ನಮ್ಗೆ ಕೀಟಗಳ ಸಂಖ್ಯೆ ತುಂಬಾ ಜಾಸ್ತಿ ಪ್ರಮಾಣದಲ್ಲಿ ಆಗ್ತಾ ಇದೆ. ಏನಾಗುತ್ತೆ ಅಂತಂದ್ರೆ, ಈಗ ಒಂದು ಕಾಂಡ ಕೊರಕ ಅಂತಾನೆ ಹೇಳ್ಬೋದು, ಈ ಕಾಂಡ ಕೊರಕ ತನ್ನ ಸಂತತಿ ಮುಗಿಸಿ ಕೋಶಾವಸ್ಥೆಗೆ ಹೋಗಿ ಪತಂಗ ಕೋಶಾವಸ್ಥೆಗೆ ಹೋದ್ಮೇಲೆ ಮತ್ತೆ ಪತಂಗಕ್ಕೆ ಮೊಟ್ಟೆ ಇಡ್ಲಿಕ್ಕೆ ಅದು ಭತ್ತವನ್ನ ಹುಡುಕುತ್ತೆ. ಆ ಟೈಮಲ್ಲಿ ಏನಾಗುತ್ತೆ, ಯಾರೋ ಬೇರೆಯವ್ರದ್ದೆಲ್ಲ ಸಸಿ ಮಡಿನೋ ಏನೋ ಇರುತ್ತೆ. ಸೊ ಹಿಂಗಾಗಿ ಅದಕ್ಕೆ ಕಂಟಿನ್ಯೂಸ್ ಆಗಿ ಆಹಾರ ಸಿಗೋದ್ರಿಂದನೂ ಕೂಡ ಅದು ಈ ಕೀಟಗಳ ಸಂಖ್ಯೆ ಉಲ್ಬಣ ಆಗ್ಲಿಕ್ಕೆ ಪ್ರಮುಖವಾದ ಕಾರಣ ಅಂತಾನೆ ಹೇಳ್ಬೋದು. ಇದು ನಿಸರ್ಗದ ಒಂದು ಚಕ್ರದಲ್ಲಿ ಅವು ಇದ್ದೇ ಇರ್ತವೆ. ಮತ್ತೆ ಆ ಚಕ್ರದಲ್ಲಿ ಹೆಚ್ಚಾಗ್ಲಿಕ್ಕೆ ಕಡಿಮೆ ಆಗ್ಲಿಕ್ಕೆ ಮಾನವರ ಪಾತ್ರ ಬಹಳ ಮುಖ್ಯ ಅಲ್ಲ? ಹೌದು ಸರ್, ಮಾನವ ಪಾತ್ರನೂ ಇದೆ ನಿಸರ್ಗದಲ್ಲಿ. ಈಗ ಕೀಟ ಅಂದ ತಕ್ಷಣ ನಾವು ಅದಕ್ಕೆ ಸಿಂಪರಣೆ ಮಾಡಿ ಸಾಯಿಸ್ಬೇಕು ಅಂತಾನೆ ಇಲ್ಲ, ಅದರದ್ದೇ ಆದಂತಹ ನೈಸರ್ಗಿಕ ಶತ್ರುಗಳು ಕೂಡ ಕೀಟಗಳಿಗೆ ಇರ್ತವೆ. ನಾವು ಒಂದು ಪರತಂತ್ರ ಕೀಟಗಳು ಅಂತ ಹೇಳ್ತೀವಿ, ಪ್ಯಾರಾಸಿಟಾಯ್ಡ್ಸ್ ಅಂತ ಇಂಗ್ಲೀಷಲ್ಲಿ ಹೇಳ್ತೀವಿ, ಪರಭಕ್ಷಕ ಕೀಟಗಳು ಅಂತ ಹೇಳ್ತೀವಿ, ಅದನ್ನು ತಿಂದು ಬದುಕತಕ್ಕಂತಹ ಕೀಟಗಳು, ಅದಕ್ಕೆ ಪ್ರಿಡೇಟರ್ಸ್ ಅಂತಾನು ಕೂಡ ನಾವು ಹೇಳ್ತೀವಿ, ಮತ್ತೆ ಪ್ಯಾರಾಸೈಟ್ಸ್ ಅಂತಾನು ಕೂಡ ನಾವು ಹೇಳ್ತೀವಿ, ಮತ್ತೆ ಪ್ಯಾಥೋಜನ್ಸ್ ಅಂತ ಹೇಳ್ತೀವಿ. ಅಂದ್ರೆ ಕೀಟಗಳಿಗೂ ಕೂಡ ಹಲವಾರು ರೋಗಗಳು ಬರ್ತವೆ. ಈಗ ಮನುಷ್ಯರಿಗೆಲ್ಲ ಯಾವ ತರ ರೋಗ ಬಂದೂ ಕೂಡ ಅನಾರೋಗ್ಯಕ್ಕೆ ತುತ್ತಾಗಿ ಸತ್ತು ಹೋಗ್ತವೋ ಸಾಯ್ತಾರೋ, ಅದೇ ತರನಾಗಿ ಕೀಟಗಳಿಗೂ ಕೂಡ ನಾವು ಔಷಧಿ ಹೊಡೆದೇ ಸಾಯಿಸ್ಬೇಕು ಅಂತಿಲ್ಲ. ಕೀಟಗಳಿಗೂ ಕೂಡ ಹಲವಾರು ಬ್ಯಾಕ್ಟೀರಿಯಾ ಆಗಿರ್ಬೋದು, ಶಿಲೀಂಧ್ರದ ರೋಗಗಳಾಗಿರ್ಬೋದು, ವೈರಸ್ ರೋಗಕ್ಕೆ ತುತ್ತಾಗಿನೂ ಕೂಡ ಕೀಟಗಳು ಸತ್ತು ಹೋಗ್ತಾ ಇದಾವೆ, ಸಾಯ್ತವೆ. ಆದ್ರೆ ನಮ್ಗೆ ಏನಾಗ್ತಿದೆ ಅಂತಂದ್ರೆ, ನಾವು ಮಾನವರು ಏನ್ ಮಾಡ್ತಿದೀವಿ ಅಂತಂದ್ರೆ, ಇಷ್ಟೆಲ್ಲ ನಮ್ಗೆ ಮಿತ್ರ ಕೀಟಗಳು ನಮ್ಮ ಪರಿಸರದಲ್ಲಿ ಇದ್ರೂ ಕೂಡ ನಾವೇನ್ ಮಾಡ್ತಿದೀವಪ್ಪ ಅಂತಂದ್ರೆ, ಕೀಟನಾಶಕಗಳನ್ನ ಸಿಂಪರಣೆ ಮಾಡೋದು, ಕೀಟನಾಶಕ ಅಂದ್ರೆ ರಸಾಯನಿಕಗಳನ್ನ ನಾವು ಸಿಂಪರಣೆ ಮಾಡೋದ್ರಿಂದ ಇವೆಲ್ಲ ಮಿತ್ರ ಕೀಟಗಳು ಪೀಡೆಗಳಿಗಿಂತ ಮೊದಲೇ ನಾಶ ಆಗ್ಬಿಡ್ತವೆ. ಹಿಂಗಾಗಿ ಏನಾಗುತ್ತೆ, ಪ್ರಕೃತಿನಲ್ಲಿ ಅಸಮತೋಲನ ಅದು ಉಂಟಾಗೋದ್ರಿಂದ ಕೀಟಗಳು ಅಂದ್ರೆ ಪೀಡೆಗಳು ಒಂದು ಅಪ್ಪರ್ ಹ್ಯಾಂಡ್ ಅಂದ್ರೆ ಮೇಲುಗೈ ನಾವು ಸಾಧಿಸ್ತಾ ಇದ್ದಾವೆ, ಮತ್ತೆ ನಮ್ಮ ಬೆಳೆಗೆ ಅದು ಗಂಭೀರವಾಗಿ ಹಾನಿಯನ್ನು ಕೂಡ ಅವು ಉಂಟು ಮಾಡ್ತಾ ಇದ್ದಾವೆ. ಹಾಗಾಗಿ ನೀವು ಇಲ್ಲಿ ಹೇಳ್ತಾ ಇದ್ರಿ ಇಂಥವೆಲ್ಲ ನಿಸರ್ಗದಲ್ಲೇ ಅಂದ್ರೆ ರೈತ ಮಿತ್ರನು ಕೀಟಗಳು ಇದಾವು, ಶತ್ರು ಕೀಟಗಳು ಕೂಡ ಇದಾವು. ಹಾಗಾಗಿ ಒಂದಕ್ಕೊಂದು ಬ್ಯಾಲೆನ್ಸ್ ಮಾಡ್ತಾ ಇರುತ್ತೆ, ನಿಸರ್ಗ ಸಮತೋಲನ ಮಾಡ್ತಾ ಇರುತ್ತೆ ಅಂತೇಳಿ. ಹಾಗಾಗಿ ನಾವು ಅಲ್ಲಿ ಕೀಟ ಬರಲಿ ಬರದೇ ಇರಲಿ ಅದನ್ನು ಕೇರ್ ಮಾಡೋದ ಬೇಡ, ಕಾಳಜಿ ತಗೊಳ್ಳೋದ ಬೇಡ, ಹಂಗೆ ತೀರ್ಮಾನ ತಗೊಳ್ಳೋದು ಅಥವಾ ನಿರ್ವಹಣೆಗಾಗಿ ಏನಾದರೂ ಮಾಡಬೇಕು? ನಿರ್ವಹಣೆಗೋಸ್ಕರ ಅಂತ ಮಾಡ್ಬೇಕು ಸರ್. ಏನಂತಂದ್ರೆ, ಪ್ರಕೃತಿನಲ್ಲಿ ಕೀಟಗಳ ಸಂಖ್ಯೆ ಇರಲ್ಲ ಅಂತ ಹೇಳಲ್ಲ. ಈಗ ನಾವು ಹೇಗೆ ಬದುಕ್ತೀವೋ ಕೀಟಗಳಿಗೂ ಕೂಡ ಅಷ್ಟೇ ಹಕ್ಕಿದೆ. ನಾನು ಹೇಳಕ್ ಇಷ್ಟಪಡೋ ಅಂದ್ರೆ, ಅವಕ್ಕೂ ಕೂಡ ಜೀವಿಸ್ತಕ್ಕಂತ ಹಕ್ಕಿರುತ್ತೆ, ಅದನ್ನು ಕೂಡ ಸಮತೋಲನವನ್ನ ಕಾಯ್ಕೊಳ್ತಾ ಇರುತ್ತೆ. ಒಂದು ಆರ್ಥಿಕ ನಷ್ಟ ರೇಖೆ ಅಂತ ನಾವು ಹೇಳ್ತೀವಿ, ಎಕನಾಮಿಕ್ ಥ್ರೆಶೋಲ್ಡ್ ಲೆವೆಲ್ ಅಂತ ಅದನ್ನ ಸೈಂಟಿಫಿಕ್ ಆಗಿ ಅಥವಾ ವೈಜ್ಞಾನಿಕವಾಗಿ ನಾವು ಹೇಳ್ಬೋದು. ಈ ನಷ್ಟ ರೇಖೆಗಿಂತ ದಾಟಿದ್ರೆ, ಏನಾರ ಹುಳುಗಳ ಸಂಖ್ಯೆ ಈ ನಷ್ಟ ರೇಖೆಗಿಂತ ದಾಟಿದ್ರೆ ಮಾತ್ರ ನಮ್ಮ ಇಳುವರಿಯಲ್ಲಿ ನಮ್ಗೆ ಗಣನೀಯವಾಗಿ ಕುಂಠಿತ ಆಗುತ್ತೆ, ಮತ್ತೆ ಅದು ನಮ್ಮ ಇದ್ರ ಮೇಲೂ ಆರ್ಥಿಕತೆ ಮೇಲೂ ಕೂಡ ಅದು ಪರಿಣಾಮವನ್ನು ಬೀರುತ್ತೆ. ಇಂಥ ನಷ್ಟ ರೇಖೆ ಅನ್ನೋದು ಆರ್ಥಿಕ ನಷ್ಟ ರೇಖೆ ಅಂತ ಇದೆ, ಅದನ್ನು ದಾಟದಾಗ ಮಾತ್ರ ಸಿಂಪರಣೆಗಳನ್ನ ನಾವು ಕೈಗೊಳ್ಳಲೇಬೇಕು ಅಂತ ಇರುತ್ತೆ. ಸೊ ಅಂಥದನ್ನ ಎಲ್ಲ ಬೆಳೆಗಳಲ್ಲೂ ಕೂಡ ಆಯಾ ಪ್ರದೇಶವಾರು ತಕ್ಕಂಗೆನೆ ಬೆಳೆಗಳಿಗೆ ಮತ್ತೆ ಕೀಟಗಳಿಗೆ ತಕ್ಕಂಗೆ ಮಾಡಿದರೆ ಅದನ್ನು ನೋಡ್ಕೊಂಡು ಬಿಟ್ಟು ಸಿಂಪರಣೆಗಳನ್ನ ಮಾಡ್ಬೇಕು. ಈಗ ಶೇಂಗಾದಲ್ಲೇ ನಾವು ಹೇಳ್ಬೇಕು ಅಂದ್ರೆ, ಶೇಂಗಾದಲ್ಲಿ ಈ ಭಾಗದಲ್ಲಿ ಪ್ರಮುಖವಾದ ಕೀಟ ಅಂತಂದ್ರೆ ಸುರುಳಿ ಪೂಚಿ ಅಂತ ನಾವು ಹೇಳ್ತೀವಿ, ಲೀಫ್ ಮೈನರ್ ಅಂತ ನಾವು ಅದಕ್ಕೆ ಹೇಳ್ತೀವಿ, ಕನ್ನಡದಲ್ಲಿ ಅದಕ್ಕೆ ಸುರುಳಿ ಪೂಚಿ ಅಂತ ಕೂಡ ಕರೀತಾರೆ. ಸೊ ಈ ಕೀಟಕ್ಕೆ ಏನಪ್ಪ ಅಂತಂದ್ರೆ, ಹೂವಾಡೋ ಹಂತದಲ್ಲಿ ಏನು ಶೇಂಗಾ ಹೂವಾಡತ್ತಲ್ಲ, ಆ ಹಂತದಲ್ಲಿ ಪ್ರತಿ ಗಿಡಕ್ಕೆ ಒಂದು 5 ಹುಳುಗಳು ಅಥವಾ 5 ಸುರಂಗ ಅಂತ ಹೇಳ್ತೀವಿ, ಯಾಕಂದ್ರೆ ಅದು ಎಲೆಗಳನ್ನು ಒಂದಕ್ಕೊಂದು ಮಡ್ಚ್ಕೊಂಡ್ ಬಿಟ್ಟು ಒಳಗಡೆ ಸುರಂಗ ಮಾಡ್ಕೊಂಡ್ ಬಿಟ್ಟು ಇರೋದ್ರಿಂದ ಅದಕ್ಕೆ ಸುರಂಗ ಅಂತೀವಿ. ಅಂಥದ್ದು ಏನಾದ್ರು ಕಾಣಿಸ್ಕೊಳ್ತು ಅಂತಂದ್ರೆ, ನಾವು ಅದಕ್ಕೆ ಸಿಂಪರಣೆಯನ್ನು ಕೈಗೊಳ್ಬೇಕು. ಅದು ಏನಪ್ಪ ಅಂದ್ರೆ, ಈಗ ಬೆಳೆ ಹಂತದ ಮೇಲೂ ಕೂಡ ನಮ್ಗೆ ಹುಳುವಿನ ಸಂಖ್ಯೆ ನಿರ್ಧಾರಣೆ ಆಗುತ್ತೆ. ಈಗ ಇದು ಹೂವಾಡು ಹಂತದಲ್ಲಿ 5 ಹುಳ ಇದ್ರೆ ಅದೇ ಅದು ಬಾರಂಗಿ ಬಿಡ ಅಂತ ಹೇಳ್ತೀವಿ, ಅದೇನು ಅದರದ್ದು ಪೆಗ್ಸ್ ಅಂತ ನಾವೇನ್ ಹೇಳ್ತೀವಿ, ಅದೇನು ಅದರಿಂದ ಕಾಯಿಗಳು ಹರಡೋಂಡುತ್ತಲ್ಲ ಅದಕ್ಕೆಲ್ಲ ನಾವು ಬಾರಂಗಿ ಅಂತ ಹೇಳ್ತೀವಿ. ಈ ಬಾರಂಗಿ ಬಿಡೋ ಸಂದರ್ಭದಲ್ಲೂ ಕೂಡ ಪ್ರತಿ ಗಿಡಕ್ಕೆ ಏನಾದ್ರೂ 10 ಹುಳುಗಳು ಅಥವಾ 10 ಸುರಂಗಗಳು ಕಾಣಿಸ್ಕೊಳ್ತು ಅಂತಂದ್ರೆ, ಮತ್ತೆ ಕಾಯಿ ಬಲಿಯೋ ಹಂತದಲ್ಲಿನೂ ಕೂಡ ಇದ್ರ ಸಂಖ್ಯೆ ಏನ ಜಾಸ್ತಿ ಅಂದ್ರೆ 15 ಹುಳುಗಳು ಏನಾದ್ರು ಕಾಣಿಸ್ಕೊಳ್ತು ಅಂತಂದ್ರೆ, ಅಂತ ಸಂದರ್ಭದಲ್ಲಿ ಸಿಂಪರಣೆಯನ್ನು ಕೈಗೊಳ್ಬೇಕು ಅಂತ ನಾವು ರೈತರಿಗೆ ಶಿಫಾರಸು ಮಾಡ್ತೀವಿ. ಆದ್ರೆ ರೈತ ವರ್ಗದಲ್ಲಿ ಏನಾಗುತ್ತೆ ಅಂತಂದ್ರೆ, ಅವ್ರು ರೈತರು ಏನೋ ನೀರ್ ಹಾಸಕ್ ಹೋದಾಗನೋ, ಗೊಬ್ಬರ ಹಾಕಕ್ ಹೋದಾನೋ, ಯಾವಾಗಾರೂ ಏನೋ ಮಣ್ಣು ಏರ್ಸಕ್ ಹೋದಾಗನೋ ಏನೋ ಒಂದು ಹುಳ ನೋಡ್ಬಿಡ್ತಾರೆ. ಸೊ ಏನಿಸ್ತೇವೆ, ಅಯ್ಯೋ ಈ ಬೆಳೆ ಎಲ್ಲಿ ನಮ್ಮನ್ನ ಹಾನಿ ಮಾಡುತ್ತೋ ಅಂತ ಅವ್ರಿಗೊಂಥರ ಭಯ ಆಡಾಟ ಸ್ಟಾರ್ಟ್ ಆಗಿ ಅದೇನಾಗುತ್ತೆ, ನಾವು ಯಾವಾಗ್ಲೂ ರಾಸಾಯನಿಕವನ್ನ ಕೊನೆಯ ಅಸ್ತ್ರವಾಗಿ ಬಳಸಿ ಅಂತ ಹೇಳ್ತೀವಿ. ಬಟ್ ಆದ್ರೆ ಅವ್ರೇನ್ ಮಾಡ್ತಾರೆ, ಮೊದಲನೇ ಅಸ್ತ್ರವಾಗಿನೇ ರಾಸಾಯನಿಕಗಳನ್ನ ಅವರು ಬಳಸ್ತಾ ಇದಾರೆ. ಹೀಗಾಗಿ ಪ್ರಕೃತಿನಲ್ಲಿ ಸಾಕಷ್ಟು ಅಸಮತೋಲನ ಆಗ್ತಾ ಇದೆ, ಮತ್ತೆ ಅನ್ನೆಸೆಸರಿ ಅಂದ್ರೆ ಅನಾವಶ್ಯಕ ಖರ್ಚು ಕೂಡ ತುಂಬಾ ಜಾಸ್ತಿ ಆಗ್ತಾ ಇದೆ. ಈಗ ಸಿಂಪರಣೆ ಒಂದು ಹಂತವನ್ನು ಮೀರಿದಾಗ ರಾಸಾಯನಿಕ ಸಿಂಪರಣೆಗೆ ಹೋಗಬೇಕು ಅಂತ ಹೇಳಿದ್ರೆ, ಅದಕ್ಕಿಂತ ಪೂರ್ವದಲ್ಲಿ ನೀವು ಹೇಳಿದೆ ಬೇರೆ ಬೇರೆ ರೀತಿಯ ಹತೋಟಿ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತ. ಏನೇನು ಈಗ ನಾವು ಸಮಗ್ರ ನಿರ್ವಹಣಾ ಪದ್ಧತಿಗಳು ಅಂತ ಹೇಳ್ತೀವಿ, ರಾಸಾಯನಿಕ ಪದ್ಧತಿನೂ ಕೂಡ ಅದರದೊಂದು ಭಾಗ, ಬಟ್ ಅದರದ್ದು ಕೊನೆಯ ಭಾಗ. ಮೊದಲನೇದಾಗಿ ಸಾಗುವಳಿ ಪದ್ಧತಿಗಳು, ಇದು ನಾವು ಏನು ವಿಜ್ಞಾನಿಗಳು ಹೊಸದಾಗಿ ಏನು ಮಾಡಿದ್ದೇನಲ್ಲ, ಇದು ಮುಂಚೆಯಿಂದನೂ ಕೂಡ ರೈತರು ಹಿರಿಯರು ಪುರಾತನ ಕಾಲದಿಂದಲೂ ಮಾಡ್ಕೊಂಡು ಬಂದಿದ್ದು. ಈಗ ಬೇಸಿಗೆಯಲ್ಲಿ ಆಳವಾಗಿ ಮಾಗಿ ಉಳುಮೆಯನ್ನು ಅವ್ರು ಮಾಡ್ತಾರೆ. ಯಾಕೆ ಮಾಡ್ತಾರಪ್ಪ ಅಂದ್ರೆ ಎಲ್ಲರೂ ನೋಡ್ಬೋದು, ಮಾಗಿ ಉಳುಮೆ ಮಾಡೋ ಸಂದರ್ಭದಲ್ಲಿ ಮಣ್ಣು ಬಿಸಿಲಿಗೆ ಕಾದು ತುಂಬ ಶಾಖೆ ಕಾದು ಏನಾದರೂ ಕೋಶಗಳು ಇದ್ರೆ ಅವು ನಾಶವಾಗಿ ಹೋಗ್ತವೆ. ಮಾಗಿ ಉಳುಮೆ ಮಾಡೋ ಸಂದರ್ಭದಲ್ಲಿ ಏನಾದರೂ ಮಣ್ಣಿನಲ್ಲಿ ಇರ್ತಕ್ಕಂಥ ಕೀಟಗಳು ಹೊರಗೆ ಬರ್ಬೋದು, ಕೋಶಗಳು ಬರ್ತವೆ, ಮತ್ತೆ ಸುಮಾರಷ್ಟು ಪಕ್ಷಿಗಳು ಕೂಡ ಬೆಳ್ಳಕ್ಕಿಗಳನ್ನ ನೋಡಿದೀವಿ ಅದನ್ನೆಲ್ಲ ಅವು ತಿಂದು ಹಾಕುತ್ತೆ. ಸೊ ಈ ತರ ಅಷ್ಟೇ ಅಲ್ಲದೇ ರೋಗಕ್ಕೆ ಸಂಬಂಧಪಟ್ಟಂತ ರೋಗಾಣುಗಳನ್ನು ಕೂಡ ಮಣ್ಣಿನಲ್ಲಿ ಇದ್ರೆ ಅವು ಬಿಸಿಲಿನ ಶಾಖಕ್ಕೆ ಸತ್ತು ಹೋಗ್ತವೆ. ಸೊ ಇದಕ್ಕಾಗಿ ನಾವು ಏನಂತ ಬೇಸಿಗೆಯಲ್ಲಿ ನಾವು ಆಳವಾಗಿ ಮಾಗಿ ಉಳುಮೆಯನ್ನ ನಾವು ಮಾಡಬೇಕು ಅಂತ ಹೇಳ್ತೇವೆ. ಅಷ್ಟೇ ಅಲ್ಲ, ಈಗ ಗಿಡಗಳ ಸಂಖ್ಯೆನೂ ಕೂಡ ನಾವು ಒಂದೊಂದು ಸರ್ತಿ ಹೇಳ್ತೇವೆ, ಜೋಳದಲ್ಲಿ ಸ್ವಲ್ಪ ಏನು ಶಿಫಾರಸು ಮಾಡಿದರೆ ಸ್ವಲ್ಪ ಒಂದು 25% ಜಾಸ್ತಿ ಪ್ರಮಾಣದಲ್ಲಿ ಬಿತ್ತನೆಗಳನ್ನ ಉಪಯೋಗ ಅಂದ್ರೆ ಸುಳಿನೊಣದ ಬಾಧೆ ಇರೋದಿಲ್ಲ ಅಂತೇಳಿ. ಅಷ್ಟೇ ಅಲ್ವಾಗಿ ಪ್ರತಿಯೊಂದು ಸಂದರ್ಭದಲ್ಲಿ ನಾವು ಹೇಳ್ತಾ ಇರ್ತೀವಿ, ಬಿತ್ತನೆಯನ್ನು ತಡವಾಗಿ ಮಾಡಬಾರ್ದು. ಎಲ್ಲಿ ನಾವು ತಡವಾಗಿ ಬಿತ್ತನೆಯನ್ನು ಮಾಡ್ತೀವೋ ಅಂತ ಕಡೆ ನಮ್ಗೆ ಕೀಟ ಮತ್ತೆ ರೋಗದ ಬಾಧೆ ತುಂಬಾ ಜಾಸ್ತಿ ಕಾಡುತ್ತೆ. ಸೊ ಸರಿಯಾದ ಸಮಯಕ್ಕೆ ಬಿತ್ತನೆಗಳನ್ನ ಮಾಡಬೇಕು. ಅಷ್ಟೇ ಅಲ್ಲ, ಶಿಫಾರಸು ಪ್ರಮಾಣದಲ್ಲಿ ರಸಗೊಬ್ಬರಗಳನ್ನು ಕೂಡ ನಾವು ಅಲ್ಲಿ ಕೊಡಬೇಕು. ಈಗ ನೋಡಿ, ರಸಗೊಬ್ಬರಗಳು ಅಂದ ತಕ್ಷಣ ನಮ್ಮಲ್ಲೆಲ್ಲ ಸಾರಜನಕ ಯುಕ್ತ ರಸಗೊಬ್ಬರಗಳನ್ನ ಜಾಸ್ತಿ ಪ್ರಮಾಣದಲ್ಲಿ ಬಳಸ್ತಾರೆ, ಅಂದ್ರೆ ಯೂರಿಯಾ ಗೊಬ್ಬರ. ಈಗ ನಾವು ಸುಮಾರಷ್ಟು ಸರ್ತಿ ನೋಡಿದ್ವಿ ಭತ್ತದಲ್ಲೇ ಕೂಡ, ಇವನು ಒಬ್ಬ ರೈತ ಒಂದು ಚೀಲ ಗೊಬ್ಬರ ಎರಿಸಿದ ಅಂದ್ರೆ ಪಕ್ಕದವನು ಇನ್ನೂ ಭತ್ತ ಹಚ್ಚು ಹಸಿರು ಕಾಣ್ಬೇಕು ಅಂತೇಳಿ 2 ಚೀಲ 3 ಚೀಲ ಆಗ್ತಾರೆ. ಇದು ಬೇಕಾಗಿರೋದಿಲ್ಲ ಆ ಸಂದರ್ಭದಲ್ಲಿ. ಸೊ ಹಿಂಗಾಗಿ ಏನಾಗುತ್ತೆ ಅಂತಂದ್ರೆ, ನಾವು ಎಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ಸಾರಜನಕ ಯುಕ್ತ ಗೊಬ್ಬರಗಳನ್ನ ಕೊಡ್ತೀವೋ ಅವಾಗ ಗಿಡಗಳು ಕೂಡ ಕೀಟ ಮತ್ತೆ ರೋಗಗಳಿಗೆ ಬಹುಬೇಗನೆ ಅದು ತುತ್ತಾಗುತ್ತೆ. ಅಂದ್ರೆ ಅದಕ್ಕೊಂಥರ ಓ ಗಿಡಗಳಿಗೆ ಏನಾಗುತ್ತೆ ಅಂತಂದ್ರೆ, ಓ ಇದಕ್ಕೆ ಅಟ್ಯಾಕ್ ಮಾಡಬೇಕು, ನಮಗೆ ಪೂರಕವಾದ ಆಹಾರ ಇಲ್ಲಿ ಚೆನ್ನಾಗಿ ದೊರಕುತ್ತೆ ಅಂತ ಅನಿಸಿ. ಸೊ ಕೀಟಗಳ ಸಂಖ್ಯೆನೂ ಕೂಡ ತುಂಬ ಜಾಸ್ತಿ ಪ್ರಮಾಣದಲ್ಲಾಗುತ್ತೆ. ಬಟ್ಟೆ ಮತ್ತೊಂದು ಇದರಲ್ಲಿ ಹೇಳಬೇಕು ಅಂತಂದ್ರೆ, ನಾವು ಏನಾದರೂ ಸ್ವಲ್ಪ ಪೊಟ್ಯಾಶಯುಕ್ತ ಗೊಬ್ಬರಗಳನ್ನ ಜಾಸ್ತಿ ಕೊಟ್ಟರೆ ಗಿಡಗಳಲ್ಲಿ ಕೀಟ ಮತ್ತೆ ರೋಗ ನಿರೋಧಕ ಶಕ್ತಿನೂ ಕೂಡ ಬರ್ತದೆ. ಸೊ ಪೊಟ್ಯಾಶಲ್ಲಿ ಮಾತ್ರ ಆ ತರದ ಗುಣಗಳಿದಾವೆ, ಬಟ್ ಆದ್ರೆ ಸಾರಜನಕ ವಾಯುವನ್ನು ಯಾವಾಗ್ಲೂ ನಾವು ಹಿತಮಿತವಾಗಿನ ಕೊಡಬೇಕು. ಮತ್ತೆ ಅಷ್ಟೇನೂ ಕೂಡ ಸ್ಪ್ಲಿಟ್ ಡೋಸಸ್ ಅಲ್ಲಿ ಅಂತಂದ್ರೆ ಹಂತ ಹಂತವಾಗಿ ನಾವು ಕಂತುಗಳಲ್ಲಿ ಇದನ್ನ ಸಾರಜನಕ ಯುಕ್ತ ಅಂದ್ರೆ ಯೂರಿಯಾ ಗೊಬ್ಬರಗಳನ್ನ ಕೊಡ್ಬೇಕು. ಅಂದ್ರೆ ಬಿತ್ತನೆ ಸಮಯದಲ್ಲಿ ಮೇಲು ಗೊಬ್ಬರವಾಗಿನೂ ಕೂಡ ನಾವು ಇದನ್ನ ಕೊಡಬೇಕಾಗ್ತದೆ. ಮತ್ತೆ ನೀರು ನಿರ್ವಹಣೆನೂ ಕೂಡ ಬಹಳಷ್ಟು ಪ್ರಮುಖ. ಈಗ ಕೆನಾಲ್ ಏರಿಯಾದಲ್ಲಿ ಏನಾಗುತ್ತೆ, ನೀರು ಜಾಸ್ತಿ ಇದೆ ಅಂತ ಹೇಳ್ಬಿಟ್ಟು ಜಾಸ್ತಿ ಪ್ರಮಾಣದಲ್ಲಿ ನೀರು ನಿದ್ರಿಸೋದ್ರಿಂದ ಕೂಡ ಕಂದು ಜಿಗಿ ಹುಳುಗಳ ಬಾಧೆ ತುಂಬಾ ಹೆಚ್ಚಿನ ಪ್ರಮಾಣದಲ್ಲಿ ಕಾಣಿಸ್ಕೊಳ್ತಾ ಇದೆ. ಸೊ ಹೀಗಾಗಿ ನಾವು ನೀರಿನ ನಿರ್ವಹಣೆನು ಕೂಡ ಯಾವ್ದು ಬೆಳೆಗೆ ಎಷ್ಟು ಶಿಫಾರಸು ಮಾಡಿದರೆ, ಮತ್ತೆ ಸಂದಿಗ್ಧ ಹಂತಗಳು ಅಂತ ಇರುತ್ತೆ, ಕ್ರಿಟಿಕಲ್ ಸ್ಟೇಜಸ್ ಅಂತ, ಆ ಹಂತದಲ್ಲಿನ ಮಾತ್ರ ನಾವು ನೀರನ್ನು ಕೊಡಬೇಕು. ಮತ್ತೆ ನೀರಿನ ನಿರ್ವಹಣೆಯನ್ನು ಕೂಡ ನಾವು ಚೆನ್ನಾಗಿ ಇಲ್ಲಿ ಮಾಡಬೇಕಾಗ್ತದೆ. ಆ ನಂತರ ಜೈವಿಕವಾಗಿ ಅನೇಕ ಶಿಲೀಂಧ್ರಗಳನ್ನು ಕೂಡ ಸಿಂಪರಣೆ ಮಾಡುವ ಮೂಲಕ ಕೀಟಗಳನ್ನ ನಿಯಂತ್ರಣ ಮಾಡಬಹುದು. ಮತ್ತೆ ಮಿತ್ರ ಕೀಟಗಳ ಸಂಖ್ಯೆ ಜಾಸ್ತಿ ಮಾಡುವಂತದ್ದು ಹಂಗೇನಾದ್ರೂ ಇರುತ್ತದೆ? ಹಾ ಸರ್, ಮಿತ್ರ ಕೀಟಗಳ ಸಂಖ್ಯೆನೂ ಕೂಡ ನಾವು ಜಾಸ್ತಿ ಮಾಡಬಹುದು. ಹೇಗಪ್ಪ ಅಂತಂದ್ರೆ, ಈಗ ಶೇಂಗಾದಲ್ಲಿ ನೋಡಿ, ಇಲ್ಲಿ ನಮ್ಮ ಭಾಗದಲ್ಲಿ ಕರಾವಳಿ ಭಾಗದಲ್ಲಿ ರೈತರು ಬರೀ ಶೇಂಗಾವನ್ನಷ್ಟೇ ಬಿತ್ತುದಿಲ್ಲ, ಇಲ್ಲಿ ಒಂಥರ ಸ್ಪೆಷಲ್ ಆಗಿ ಶೇಂಗಾ ಬಿತ್ತಾರೆ. ಏನಪ್ಪ ಅಂತಂದ್ರೆ, ನವೆಂಬರಲ್ಲಿ ಏನು ಕರಾವಳಿಯಲ್ಲಿ ಸ್ವಲ್ಪ ಬೇಗ ಕಟಾವಾಗುತ್ತೆ, ಭತ್ತದ ಕಟಾವಿನ ನಂತರ ಉಳಿಕೆ ತೇವಾಂಶದಲ್ಲಿ ಶೇಂಗಾವನ್ನ ಅವರು ಬಿತ್ತನೆ ಮಾಡ್ತಾರೆ. ಶೇಂಗಾ ಬಿತ್ತನೆ ಮಾಡೋಗುವಾಗ ಅದರ ಸುತ್ತಲೂ ಬೌಂಡ್ರಿಗೆಲ್ಲ ಅವ್ರು ಏನಾಗ್ತಾರೆ, ಅಲಸಂದೆನ ಅವ್ರು ಹಾಕ್ತಾರೆ. ಈ ಅಲಸಂದೆವನ್ನ ಹಾಕೋದ್ರಿಂದ ಏನಾಗುತ್ತೆ, ಶೇಂಗಾದಲ್ಲಿ ಏನು ಕೀಟಗಳು ಬರ್ತಾವೋ ಅವು ಕೀಟಗಳು ಅಲಸಂದಿನಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ಬರ್ತವೆ. ಸೊ ಹಿಂಗಾಗಿ ಶೇಂಗಾದ ಮೇಲೆ ಬೀಳುವ ಕೀಟಗಳ ಸಂಖ್ಯೆನ ನಾವು ಇಲ್ಲಿ ಕಡಿಮೆ ಮಾಡಿದಂಗೆ ಆಗುತ್ತೆ. ಮತ್ತೆ ಅಷ್ಟೇ ಅಲ್ಲ, ಅಲಸಂದಿನಲ್ಲೂ ಕೂಡ ಸಾಕಷ್ಟು ಗುಲಗಂಜಿ ಹುಳುಗಳು ಅಂತ ಹೇಳ್ತೇವೆ, ಲೇಡಿ ಬರ್ಡ್ ಬೀಟಲ್ಸ್, ಇವೆಲ್ಲ ಮಿತ್ರ ಕೀಟಗಳು. ಅಂದ್ರೆ ಶೇಂಗಾದಲ್ಲಿ ಏನು ಸ್ಪೆಷಲಿ ಯಾವ್ದಪ್ಪ ಅಂತಂದ್ರೆ, ಈಗ ಅಫಿಡ್ಸ್ ಅಂತ ಹೇಳ್ತೀವಿ, ಅಂದ್ರೆ ಹೇನು ಅಂತ ನಾವು ಹೇಳ್ತೀವಿ. ಸೊ ಹೇನು ಮತ್ತೆ ಥ್ರಿಪ್ಸ್ ನುಷಿ ಅಂತ ಹೇಳ್ತೀವಿ, ಇವೆಲ್ಲ ಕೀಟಗಳು ಶೇಂಗಾದಕ್ಕಿಂತ ಮುಂಚೆ ಅಲಸಂದಿನಲ್ಲಿ ಕಾಣಿಸ್ಕೊಳ್ಳುತ್ತೆ. ಸೊ ಅಲಸಂದಿನಲ್ಲಿ ನಾವು ಈ ಹೇನು ಮತ್ತೆ ಥ್ರಿಪ್ಸ್ ನುಷಿ ಈ ತರದ ರಸ ಇರುವ ಕೀಟಗಳನ್ನ ತಿಂದು ಬದುಕುವಂತಹ ಕೀಟಗಳು ಇದು ಪರಭಕ್ಷಕ ಕೀಟಗಳು, ಗುಲಗಂಜಿ ಹುಳುಗಳು ಅಂತ ಹೇಳ್ತೀವಿ. ಅದ್ರ ಪ್ರೌಢ ಕೀಟ ಆಗಿರ್ಬೋದು ಅಥವಾ ಮರಿ ಕೀಟ ಆಗಿರ್ಬೋದು, ಅಂಥವುಗಳ ಸಂಖ್ಯೆನೂ ನಾವು ಜಾಸ್ತಿ ಪ್ರಮಾಣದಲ್ಲಿ ನಾವಿಲ್ಲಿ ಕಾಣಬಹುದು. ಅಷ್ಟೇ ಅಲ್ಲ, ಹತ್ತಿ ಪರಿಸರದಲ್ಲೂ ಕೂಡ ನಾವೀಗ ಹೇಳಬೇಕು ಅಂತಂದ್ರೆ, ಟ್ರ್ಯಾಪ್ ಕ್ರಾಪ್ಸ್ ಅಂತ ನಾವು ಹೇಳ್ತೀವಿ, ಅಂದ್ರೆ ಬಲೆ ಬೆಳೆಗಳು ಅಂತ ಹೇಳ್ತೀವಿ. ಹತ್ತಿನಲ್ಲಿ ನಿಮ್ಗೆಲ್ಲ ಗೊತ್ತಿರ್ಬೋದು, ಕಾಯಿ ಕೊರಕಗಳು ಸಾಕಷ್ಟು ಸಂಖ್ಯೆಯಲ್ಲಿ ಹತ್ತಿಯನ್ನು ಕಾಡ್ತಾ ಇದಾವೆ. ಅದರಲ್ಲಿ ಅಮೇರಿಕನ್ ಕಾಯಿ ಕೊರಕ ಅಂತಿದೆ, ಚುಕ್ಕೆ ಕಾಯಿ ಕೊರಕ ಅಂತಿದೆ, ಮತ್ತೆ ಗುಲಾಬಿ ಕಾಯಿ ಕೊರಕ. ಸ್ಪೆಷಲಿ ಈ ಚುಕ್ಕೆ ಕಾಯಿ ಕೊರಕ ಅನ್ನೋದನ್ನ ನಾವು ಬೆಂಡಿನಲ್ಲಿನೂ ಕೂಡ ನಾವಿಲ್ಲಿ ನೋಡಬಹುದು. ಹೀಗಾಗಿ ನಾವೇನು ಹೇಳ್ತಿದೀವಪ್ಪ ಅಂತಂದ್ರೆ, ಹತ್ತಿ ಪರಿಸರದಲ್ಲಿ ರೈತರು ಈ ಕಾಯಿ ಕೊರಕಕ್ಕೆ ಸಿಂಪರಣೆಯನ್ನು ಮಾಡ್ತಾ ಇರ್ತಾರೆ. ಸೊ ಅಷ್ಟೇ ಅಲ್ಲ, ಹತ್ತಿನಲ್ಲಿನೂ ಕೂಡ ಮೂತಿ ಹುಳುಗಳ ಸಂಖ್ಯೆನೂ ಕೂಡ ಜಾಸ್ತಿ ಪ್ರಮಾಣದಲ್ಲಿ ಇದೆ. ಬಟ್ ಒಂದು ಸರ್ತಿ ಮೂತಿ ಹುಳ ಏನಾದರೂ ಬಾಧೆ ಕಾಣಿಸ್ಕೊಳ್ತು ಅಂತಂದರೆ ಅದನ್ನ ನಿರ್ವಹಣೆ ಮಾಡೋದು ಸಾಕಷ್ಟು ಕಷ್ಟ ಆಗುತ್ತೆ. ಸೊ ಇಂಥ ಸಂದರ್ಭದಲ್ಲಿ ನಾವು ಬಲೆ ಬೆಳೆಯಾಗಿ ನಾವು ಬೆಂಡಿಯನ್ನೇ ಬೆಳೀರಿ ಅಂತ ಹೇಳ್ತೀವಿ. ಪ್ರತಿ 20 ಸಾಲಿಗೆ ಒಂದು ಸಾಲಿನಂತೆ ನಾವಿಲ್ಲಿ ಬೆಂಡಿಯನ್ನು ನಾವಿಲ್ಲಿ ಹಾಕೋದ್ರಿಂದ ಮೂತಿ ಹುಳುಗಳ ಸಂಖ್ಯೆನ ಕಡಿಮೆ ಮಾಡ್ಬೋದು. ಹೇಗಪ್ಪ ಕಡಿಮೆ ಮಾಡ್ಬೋದು ಅಂತಂದರೆ, ಮೂತಿ ಹುಳುಗಳು ಏನಪ್ಪ ಅಂತಂದರೆ ಹತ್ತಿಕ್ಕಿಂತ ಮುಂಚಿತವಾಗಿ ಬೆಂಡಿ ಮೇಲೆ ತಮ್ಮದು ಮೊಟ್ಟೆಗಳನ್ನ ಇಡ್ತದೆ, ಮತ್ತೆ ಅಲ್ಲೇ ಅದು ತನ್ನ ಸಂತಾನವನ್ನು ಮಾಡ್ತದೆ. ಅದೇ ತರನಾಗಿ ಚುಕ್ಕೆ ಕಾಯಿ ಕೊರಕನು ಕೂಡ ಹತ್ತಿಗಿಂತ ಮುಂಚೆ ಅದು ಬೆಂಡಿನಲ್ಲೇ ಅದು ತನ್ನ ಮೊಟ್ಟೆಗಳನ್ನ ಇಡ್ತದೆ. ಮೊಟ್ಟೆಗಳನ್ನಿಟ್ಟಾಗ ಮತ್ತೆ ಅದರಲ್ಲಿ ಏನಾದರೂ ಹಾನಿ ಆದರೆ ನಾವು ಬೆಂಡಿ ಸಾಲನ್ನು ಗುರುತಿಸೋದು ಬಹಳಷ್ಟು ಸುಲಭ. ಸೊ ಬೆಂಡಿಗೆ ನಾವು ಕೀಟನಾಶಕಗಳನ್ನು ಸಿಂಪರಣೆ ಮಾಡಿ ಹತೋಟಿ ಮಾಡ್ಬೋದು. ಆದರೆ ಹತ್ತಿನಲ್ಲಿ ಏನಾದರೂ ಈ ಮೂತಿ ಹುಳುಗಳು ಕಾಣಿಸ್ಕೊಳ್ತು ಅಂತಂದರೆ ಪ್ರೊಫೆನಫಾಸ್ ಮತ್ತು ನುವಾನ್ ಅನ್ನುವಂಥದ್ದು ಎರಡು ಕೀಟನಾಶಕ ಸಿಗುತ್ತೆ. ಎರಡನ್ನು ಮಿಕ್ಸ್ ಮಾಡಿ, ಪ್ರೊಫೆನಫಾಸ್ 2 ಮಿಲಿ ಮತ್ತು ನುವಾನ್ 1/2 ಮಿಲಿ, 1 ಲೀಟರ್ ನೀರಿಗೆ ಮಿಕ್ಸ್ ಮಾಡಿ ಒಂದು ಹತ್ತಿ ಇದನ್ನು ತೊಗೊಂಡ್ಬಿಟ್ಟು ಪ್ರತಿಯೊಂದು ಕಾಂಡಕ್ಕೂ ಅದನ್ನು ಸವರಬೇಕು. ಬಟ್ ಜಾಸ್ತಿ ಎಕರೆಗಟ್ಟಲೆ ಇದ್ದಾಗ ಅದನ್ನು ಮಾಡೋದು ಭಾಳ, ಹೇಳೋದು ತುಂಬ ಈಸಿ, ಬಟ್ ಅದನ್ನು ಪ್ರಾಕ್ಟಿಕಲಿಯಾಗಿ ಮಾಡೋದು ತುಂಬ ಕಷ್ಟ ಆಗುತ್ತೆ. ಸೊ ಇಂಥ ಸಂದರ್ಭದಲ್ಲಿ ನಮಗೆ ಬಲೆ ಬೆಳೆ ತುಂಬ ಚೆನ್ನಾಗಿ ನಮಗೆ ಅನುಕೂಲ ಆಗುತ್ತೆ ಅಂತ ಹೇಳ್ಬೋದು. ಸೊ ಬಲೆ ಬೆಳೆಗಳ ಮೇಲೆ ಅಂದರೆ ಬೆಂಡಿ ಸಾಲಿನ ಮೇಲೆ ನಾವು ಸಿಂಪರಣೆಯನ್ನು ಮಾಡೋದ್ರಿಂದ, ಅಥವಾ ನಿಮಗೆ ಸಿಂಪರಣೆ ಮಾಡಲಿಕ್ಕೆ ಇಷ್ಟ ಇಲ್ಲ ಅಂತಾದರೆ ಬೆಳಗಿನ ಸಮಯದಲ್ಲಿ ಮೂತಿ ಹುಳುಗಳು ಬೆಂಡಿ ಇದರ ಮೇಲೇ ಬೆಂಡಿ ಗಿಡದ ಮೇಲೇ ಎಲ್ಲ ಕುತ್ಕೊಂಡಿರುತ್ತೆ. ಸೊ ಅವಾಗ ಕೈಯಿಂದ ಕೂಡ ಆಳನ್ನು ಹಚ್ಚಿ 1 ಎಕರೆಗೆ 20 ಸಾಲಿಗೆ 1 ಸಾಲ ಇರುತ್ತಲ್ಲ, ಸೊ 1 ಸಾಲಲ್ಲಿ ಮೂತಿ ಹುಳುಗಳನ್ನು ಕೂಡ ನಾವು ಕೈಯಿಂದ ಆರಿಸ್ಬೋದು. ಅದನ್ನು ಕೂಡ ರೈತರು ಮಾಡಿದರೆ, ಮತ್ತು ನಾವು ಇಷ್ಟೊಂದು ಸರ್ತಿ ನಾವು ರೈತರಿಗೆ ಹೇಳ್ತಿರ್ತೀವಿ, ನೀವು 20 ಸಾಲಿಗೆ 1 ಸಾಲ ನಿಮಗೆ ಎಡೆಕುಂಟೆ ಹೊಡಿಲಿಕ್ಕೆಲ್ಲ ಸಮಸ್ಯೆ ಆಗುತ್ತೆ, ನಿಮಗೆ ಹಾಕಲಿಕ್ಕೆ ಆಗೋದಿಲ್ಲ ಅಂತಂದರೆ ಅಟ್ಲೀಸ್ಟ್ ಬಾರ್ಡರ್ಗಾದರೂ ನೀವು ಬೆಂಡಿ ಸಾಲನ್ನು ನೀವು ಹಾಕ್ರಿ. ಅವಾಗ ಏನಾಗುತ್ತೆ, ನಿಮಗೆ ಏನು ಮೂತಿ ಹುಳುಗಳ ಬಾಧೆ ಅಥವಾ ಚುಕ್ಕೆ ಕಾಯಿ ಕೊರಕೆಗಳ ಬಾಧೆ ಇವೆಲ್ಲ ಏನು ಕಾಣಿಸ್ಕೊಳ್ತಾವೋ ಅವು ಬೆಂಡಿಯಲ್ಲಿ ಮೇಲೆ ನಮಗೆ ಕಾಣಿಸ್ಕೊಳ್ಳುತ್ತೆ. ಒಂದು ವೇಳೆ ಕೀಟ ಬಾಧೆ ನಿಮಗೆ ಇಲ್ಲ ಅಂತಂದರೆ ಬೆಂಡಿಯಿಂದ ನಿಮಗೆ ತರಕಾರಿನೂ ಕೂಡ ಮಾಡ್ಕೊಳ್ಬೋದು, ಮನೆಗೆ ಅದು ತರಕಾರಿಯನ್ನು ಕೂಡ ನಾವಿಲ್ಲಿ ಬಳಸ್ಬೋದು. ಈ ಬಿಟಿ ಹತ್ತಿ ಒಳಗೆ ನಾನ್ ಬಿಟಿ ಬೀಜಗಳನ್ನು ಕೊಡ್ತಾರೆ, ಅದರ ಜೊತೆಗೆ ನೀವು ಬೆಂಡಿ ಹಾಕು ಅಂತ ಹೇಳಿದ್ರಿ, ಮತ್ತೆ ಚೆಂಡು ಹಾಕ್ಲಿಕ್ಕೆ ಹೇಳ್ತೀವಿ, ಬೇರೆ ಹೂವಿನ ಬೆಳೆಗಳನ್ನು ಕೂಡ ಹಾಕ್ಲಿಕ್ಕೆ ಹೇಳ್ತೀವಿ. ಈ ರೀತಿಯಾಗಿ ಒಂದು ಹಾಕಿ ಬಿಡು ಬೇಡ, ಮತ್ತೆ ಯಾಕೆ ಬೆಂಡಿ, ಬೆಂಡಿ ಹಾಕಿ ಬಿಡು ಬೇಡ, ಮತ್ತೆ ಯಾಕೆ ಚೆಂಡು ಹೂವು, ಹಿಂಗೆಲ್ಲಾನು ಅಂತಾರೆ. ಒಂದು ಬೆಳೆಯನ್ನ ನಾವು ಸಮಗ್ರವಾಗಿ ನೋಡ್ಬೇಕಂದಾಗ ಆ ರೀತಿಯಾಗಿ ಒಂದಕ್ಕೊಂದು ಪೂರಕವಾಗಿದ್ದವು, ಅದು ಬಂದರೂ ಸ್ವಲ್ಪ ಲಾಭನೂ ಆಗುತ್ತೆ, ಮತ್ತು ಕೀಟಗಳ ಹಾವಳಿ ಕಡಿಮೆ ಆಗುತ್ತೆ, ನೋಡ್ಲಿಕ್ಕೂ ಕೂಡ ಚಂದ ಕಾಣುತ್ತೆ. ಹೋದ್ವಿ ಅಂದ್ರೆ ಒಂದು ಸ್ವಲ್ಪ ಕಾಯಿ ಹಾಗೆ ಹೂವು ಹರ್ಕೊಂಡು ಉಡಿಯೊಳಗೆ ಕಟ್ಕೊಂಡು ಮನೆಗೆ ಬರಬಹುದು. ಈ ಒಂದು ಖುಷಿಯನ್ನು ಅನುಭವಿಸೋದು ಕೂಡ ಬಹಳ ಮುಖ್ಯ. ಹೌದು ಸರ್, ನಾವು ಕೂಡ ದಾವಣಗೆರೆಯಲ್ಲಿ ತುಂಬ ನನಗೆ ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಆಗಿದೆ ಅಂತಲೇ ಹೇಳ್ಬೋದು. ನಾವು ಹಾಗೆ ತರಬೇತಿ ಮಾಡ್ತಾ ಇರುವಾಗೂ ಕೂಡ ರೈತರಿಗೆ ಹಾಗೆ ಕೇಳ್ತಾ ಇದ್ವಿ, ನೀವು ಚೆಂಡು ಹೂವು ಹಾಕ್ತಿರಲ್ಲ, ಯಾಕಂದ್ರೆ ದಾವಣಗೆರೆನಲ್ಲಿ ನಿಮ್ಗೆಲ್ಲ ಗೊತ್ತಿದೆ ಹೆಚ್ಚಿನ ಪ್ರಮಾಣದಲ್ಲಿ ಹತ್ತಿ ಏರಿಯಾ ಅಲ್ಲಿದೆ. ಯಾಕಂದ್ರೆ ಉತ್ತರ ಕನ್ನಡಕ್ಕೆ ಹೋಲಿಸಿ ನೋಡಿದ್ರೆ ಉತ್ತರ ಕನ್ನಡದಲ್ಲಿ ನಮಗೆ 3,000 ಎಕರೆ ಸಿಗೋದು ತುಂಬ ಕಷ್ಟ, ಬಟ್ ಆದರೆ ದಾವಣಗೆರೆನಲ್ಲಿ 100,000 ಹೆಕ್ಟರ್ ಏರಿಯಾ ಕೂಡ ಹತ್ತಿನಲ್ಲಿದೆ. ಸೊ ಇದನ್ನು ಒಂದು ಟೈಮಲ್ಲಿ ಇದಕ್ಕೆ ಮ್ಯಾಂಚೆಸ್ಟರ್ ಆಫ್ ಕರ್ನಾಟಕ ಅಂತಲೇ ಕೂಡ ಹೇಳ್ತಾ ಇದ್ರು. ಸೊ ಅಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ನಮಗೆ ಹತ್ತಿ ಇದೆ ಅಲ್ಲಿ. ಸೊ ಅಲ್ಲಿ ರೈತರು ನಮಗೆ ಹೇಳ್ತಾ ಇದ್ರು, ನಾವು ಇದು ಚೆಂಡು ಹೂವು ನಾವು ಹಾಕ್ತೀವಿ ಅಂತೇಳಿ. ಬಟ್ ಆದರೆ ಅವ್ರಿಗೆ ಯಾಕೆ ಹಾಕ್ತಾರೆ ತಮ್ಮ ಪೂರ್ವಜರು ಅಂತ ಗೊತ್ತಿಲ್ಲ. ಆದರೆ ಅವರು ಒಂದು ಖುಷಿ ವಿಚಾರ ಏನಪ್ಪ ಅಂದರೆ, ಈ ಚೆಂಡು ಹೂವು ಹಾಕಿದರೆ ನಮಗೆ ದೀಪಾವಳಿ ಟೈಮಿಗೆ ಅವು ಕರೆಕ್ಟಾಗಿ ಹೂವು ಕಟಾವು ಬರುತ್ತೆ, ನಮಗೆ ಸಿಂಗಾರ ಮಾಡಲಿಕ್ಕೂ ಕೂಡ ತುಂಬ ಚೆನ್ನಾಗಾಗುತ್ತೆ, ಹಟ್ಟಿ ಹಬ್ಬ ಎಲ್ಲ ತುಂಬ ಚೆನ್ನಾಗುತ್ತೆ. ನಮ್ಗೆ ಅದು ತುಂಬ ಖುಷಿ ಅನ್ನಿಸ್ತು. ಆ್ಯಕ್ಚುಲಿ ಅದಕ್ಕೊಂದು ವೈಜ್ಞಾನಿಕ ಕಾರಣ ಇದೆ, ಬಟ್ ಅವ್ರದ್ದು ಕಾರಣನೂ ಕೂಡ ತುಂಬ ಸಮಂಜಸ ಅಂತ ನಮ್ಗೆ ಅನ್ನಿಸ್ತು. ನಾವು ಆಮೇಲೆ ಅವ್ರಿಗೆ ತಿಳಿಸಿ ಹೇಳಿದ್ವಿ, ಯಾಕೆ ಇದನ್ನು ಚೆಂಡು ಹೂವನ್ನ ಅಥವಾ ಮೆರಿಗೋಲ್ಡ್ ಅನ್ನ ಯಾಕೆ ಹಾಕಬೇಕು ಅಂತ ಹೇಳಿ. ಆ್ಯಕ್ಚುಲಿ ಕೀಟಗಳಿಗೆ ಹಳದಿ ಬಣ್ಣಕ್ಕೆ ಭಾಳಷ್ಟು ಬೇಗನೆ ಅಟ್ರಾಕ್ಷನ್ ಆಗುತ್ತೆ, ಅಂದರೆ ಆಕರ್ಷಣೆ ಆಗುತ್ತೆ. ಸೊ ನಾವೀಗ ಚೆಂಡು ಹೂವನ್ನ ಹಾಕೋದ್ರಿಂದ ಅದ್ರದ್ದು ಮೊಗ್ಗು ಏನು, ಅದು ಹೂ ಬಿಡೋಕ್ಕಿಂತ ಮುಂಚೆ ಏನು ಮೊಗ್ಗಿರುತ್ತಲ್ಲ, ಆ ಮೊಗ್ಗಿನ ಮೇಲೆ ಹೆಲಿಯೋಥಿಸ್ ಕಾಯಿ ಕೊರಕ ಅಂದರೆ ಅಮೇರಿಕನ್ ಕಾಯಿ ಕೊರಕ ಅಂತ ನಾವೇನು ಹೇಳ್ತೀವೋ ಅದೇ ಒಂದು ಹತ್ತಿಯಲ್ಲಿ 1 ಪೆಸ್ಟ್ ಅಂತ ನಾವು ಹೇಳ್ತೀವಿ. ಸೊ ಅದಕ್ಕೋಸ್ಕರ ರೈತರು 10-12 ಸಿಂಪರಣೆಗಳನ್ನ ಬರೀ ಅದಕ್ಕೋಸ್ಕರನೇ ಮಾಡ್ತಾ ಇದ್ರು. ಸೊ ಆ ಕೀಟ ಏನು ಮಾಡುತ್ತಪ್ಪ ಅಂದರೆ ಪತಂಗ ಅದು ತನ್ನ ಮೊಟ್ಟೆಗಳನ್ನ ಹತ್ತಿಕ್ಕಿಂತ ಮುಂಚೆ ಅದು ಈ ಚೆಂಡು ಹೂವಿನ ಮೇಲೆ ಅದು ಮೊಗ್ಗಿನ ಮೇಲೆ ಅದು ಮೊಟ್ಟೆಗಳನ್ನ ಇಡುತ್ತೆ. ಅದು ಬಿಡಿ ಬಿಡಿಯಾಗಿ ಮೊಟ್ಟೆಗಳನ್ನ ಇಡೋದ್ರಿಂದ ನಾವು ಚೆಂಡು ಹೂವಲ್ಲಿ ತುಂಬ ಚೆನ್ನಾಗಿ ಅದನ್ನು ಕೂಡ ಗುರುತಿಸ್ಬೋದು, ಬಟ್ ಆದರೆ ಹತ್ತಿನಲ್ಲಿ ಅದನ್ನು ಗುರುತಿಸೋದು ತುಂಬ ಕಷ್ಟ. ಸೊ ಅವಾಗ ಏನಾಗುತ್ತೆ, ಮೊಟ್ಟೆಗಳನ್ನ ಅದು ಚೆಂಡು ಹೂವಿನ ಮೇಲೆ ಇಟ್ಟಾಗ ಅದ್ರ ಮರಿಹುಳು ಅಲ್ಲೇ ಬಂದು ಅದು ಅಲ್ಲೇ ಅದು ತೂತನ್ನ ಮಾಡುತ್ತೆ. ಸೊ ನಾವು ಅವಾಗ ಈಸಿಯಾಗಿ ಈ ಕೀಟದ ನಿರ್ವಹಣೆಯನ್ನು ನಾವು ಮಾಡ್ಬೋದು. ಇದೇ ಒಂದು ಕಾರಣದಿಂದ ನಾವು ಅಲ್ಲಲ್ಲಿ ಅಲ್ಲಲ್ಲಿ ಹತ್ತಿನಲ್ಲಿ ನಾವು ಇದನ್ನ ಚೆಂಡು ಹೂವನ್ನು ನಾವು ನೋಡ್ಬೋದು. ಇದು ಬರೀ ಹತ್ತಿ ಒಂದೇ ಅಂತಲ್ಲ, ಈವನ್ ಮೆಣಸಿನ ಗಿಡದಲ್ಲೂ ಕೂಡ ನಾವಿಲ್ಲಿ ಹತ್ತಿಯನ್ನ ಅವರು ಹಾಕ್ತಾರೆ, ಟೊಮ್ಯಾಟೋದಲ್ಲೂ ಕೂಡ ಚೆಂಡು ಹೂವನ್ನ ಹಾಕ್ತಾರೆ. ಮತ್ತೆ ಈಗ ಶೇಂಗಾಕ್ಕೆ ಬರೋದಾದ್ರೆ ಸುರುಳಿ ಪೂಚಿ ಬಿಟ್ಟರೆ ಮತ್ತೆ ಯಾವ್ದು ಸರ್? ಈ ಕರಾವಳಿ ಭಾಗದಲ್ಲಿ ನಾವು ನೋಡ್ತಿದಂಗೆ ಸುರುಳಿ ಪೂಚಿ ಅಂತ ಹೇಳಿ ಒಂದು ಅದು ಪ್ರಮುಖವಾದ ಕೀಟ. ಅದು ಬಿಟ್ಟರೆ ಈಗ ಚಳಿ ನಮ್ಮಲ್ಲಿ ತುಂಬಾ ಜಾಸ್ತಿ ಇರೋದ್ರಿಂದ ಅದಕ್ಕೆ ಅದಕ್ಕೆ ಏನು ಅಫಿಡ್ಸ್ ಕೀಟದ ಬಾಧೆನೂ ಕೂಡ ಕಾಣಿಸ್ಕೊಳ್ಳುತ್ತೆ. ಮತ್ತೆ ಹೊನ್ನಾವರ ಭಾಗದಲ್ಲಿ ನಾವು ನೋಡಿದ್ದೇವೆ ಅದಕ್ಕೆ ಸ್ಪೊಡಾಪ್ಟ್ರ ಕೀಟದ ಬಾಧೆನೂ ಇದೆ, ಹೆಲಿಯೋಥಿಸ್ ಕೀಟದ ಬಾಧೆನೂ ಕೂಡ ಇದೆ. ಅಷ್ಟೇ ಅಲ್ಲ, ನಮ್ಮ ಭಾಗದಲ್ಲಿ ಕಾಯಿಗಳ ಒಳಗೂ ಕೂಡ ಸುಮಾರಷ್ಟು ಇಯರ್ ವಿಕ್ಸ್ ಅಂತ ನಾವು ಹೇಳ್ತೀವಿ, ಮತ್ತೆ ಗೆದ್ದಲಿನ ಕೀಟದ ಬಾಧೆನೂ ಕೂಡ ನಮ್ಮಲ್ಲಿ ಕಾಣಿಸ್ಕೊಳ್ತಾ ಇದೆ. ಮತ್ತೊಂದು ಇಲ್ಲಿ ಏನು ವಿಚಾರ ಹೇಳ್ಬೇಕಂತಿದೀವಿ ಅಂದರೆ, ನಮ್ಮ ಕರಾವಳಿ ಭಾಗಕ್ಕೆ ನಾವು ಒಂದು 10 ವರ್ಷದ ಹಿಂದಿನ ಇದರದ ವಿಸ್ತೀರ್ಣ ತಗೊಂಡ್ರೆ ತುಂಬ ಅಂತಂದರೆ ಸುಮಾರು 8,000 ಹೆಕ್ಟೇರ್ ಅಷ್ಟೇನ ಶೇಂಗಾ ಬೆಳೆ ನಮ್ಮಲ್ಲಿ ಬೆಳೀತಾ ಇದೆ ಭತ್ತದ ಕಟಾವಿನ ನಂತರ. ಬಟ್ ಈಗ ಸದ್ಯದ ಪರಿಸ್ಥಿತಿ ನೋಡಿದ್ರೆ ಒಂದು 3,000 ಹೆಕ್ಟೇರ್ ಬರೋದನ್ನು ಕೂಡ ಕಷ್ಟ ಇದೆ. ಯಾಕಂತಂದ್ರೆ ಇದಕ್ಕೆ ಹಲವಾರು ಸಮಸ್ಯೆಗಳಿದ್ದಾವೆ. ಮೊದಲನೇದಾಗಿ ಕೂಲಿ ಆಳುಗಳನ್ನೇ ಇಲ್ಲಿ ಸಿಗ್ತಾ ಇಲ್ಲ. ಮತ್ತೆ ಎರಡನೇದಾಗಿ ಎಲ್ಲರೂ ಇದನ್ನ ಸಾಮೂಹಿಕವಾಗಿ ಎಲ್ಲ ಮಾಡ್ಬೇಕು, ಯಾಕಂತಂದ್ರೆ ಇಲ್ಲೆಲ್ಲ ಜಾನುವಾರುಗಳನ್ನ ಅವ್ರು ಮೇಯ್ಲಿಕ್ಕೆ ಬಿಡೋದ್ರಿಂದ ಸೊ ಅವಾಗ ಏನಾಗುತ್ತೆ ಅಂದ್ರೆ ಒಬ್ರು ಮಾಡೋದು ಒಬ್ರು ಮಾಡಿಲ್ಲ ಅಂತಂದಾಗ ಬೆಳೆ ಯಾರು ಹಾಕಿರ್ತಾರೋ ಅವ್ರದ್ದು ಬೆಳೆ ಹಾನಿಯಾಗುವ ಸಂಭವನೂ ಕೂಡ ಜಾಸ್ತಿ ಇದೆ. ಮತ್ತೆ ಅಷ್ಟೇ ಇಲ್ಲ, ಒಳಸಿರಿಗಳು ಅಂತ ನಾವೇನ್ ಹೇಳ್ತೀವಿ ಅಂದ್ರೆ ಶೇಂಗಾ ಆಗಿರ್ಬೋದು, ಯಾಕಂದ್ರೆ ನಮ್ಮಲ್ಲಿ ಹಿಂದಿನ ವರ್ಷ ಬೆಳೆದ ಶೇಂಗಾನ ಅವ್ರಿಗೆ ಇಟ್ಕೊಳಿಕ್ಕಾಗುದಿಲ್ಲ. ಸೊ ಹೀಗಾಗಿ ಅವ್ರೇನ್ ಮಾಡ್ತಾರೆ ಪ್ರತಿ ಸಲ ಹೊರಗಡೆಯಿಂದಾನೇ ಶೇಂಗಾ ತರೋದ್ರಿಂದ ಸೊ ಅದರದ್ದು ಬೆಲೆನೂ ಕೂಡ ತುಂಬಾ ಜಾಸ್ತಿ ಆಗ್ತಾ ಇದೆ. ಮತ್ತೆ ಇಲ್ಲಿ ಮಣ್ಣಿನ ಫಲವತ್ತತೆನೂ ಕೂಡ ಅಷ್ಟೊಂದು ಚೆನ್ನಾಗಿಲ್ಲ. ಸೊ ಅದಕ್ಕೂ ಕೂಡ ಸಾಕಷ್ಟು ಗೊಬ್ಬರಗಳನ್ನ ಅವ್ರು ಹಾಕ್ಬೇಕು. ಮತ್ತೆ ಇಲ್ಲಿ ಮಣ್ಣಿನಲ್ಲೂ ಕೂಡ ಸುಮಾರಷ್ಟು ಸಮಸ್ಯೆಗಳಿದ್ದಾವೆ. ಅಸಿಡಿಟಿಯ ಪ್ರಾಬ್ಲಮ್ ಆಗಿರ್ಬೋದು ಅಥವಾ ಅದಕ್ಕೆ ಹುಳಿ ಮಣ್ಣುಗಳು ಇದ್ದಾವೆ, ಮತ್ತೆ ಜಾಸ್ತಿ ಲವಣಯುಕ್ತ ಮಣ್ಣುಗಳು, ಯಾಕಂತಂದ್ರೆ ಇಲ್ಲೆಲ್ಲ ಸಮುದ್ರದ ಭಾಗನ ಹತ್ರ ಇರೋದ್ರಿಂದ ಸೊ ಆ ಸಮಸ್ಯೆಗಳು ಕೂಡ ಸ್ವಲ್ಪ ಹೆಚ್ಚಿನ ಪ್ರಮಾಣದ. ಮತ್ತೆ ಅದಕ್ಕೆಲ್ಲ ಐರನ್ ಟಾಕ್ಸಿಸಿಟಿ ಅಂತಾನು ಕೂಡ ಹೇಳ್ತೇವೆ, ಅಂತಂದ್ರೆ ಅದು ಹೆಚ್ಚಿನ ಪ್ರಮಾಣದಲ್ಲಿ ಪ್ರತಿ ಒಂದೊಂದು ಪೋಷಕಾಂಶಗಳು ಹೆಚ್ಚಿನ ಪ್ರಮಾಣದಲ್ಲೂ ಕೂಡ ಇರೋದ್ರಿಂದ ಅದಕ್ಕೆ ಅದು ಒಂಥರ ಟಾಕ್ಸಿಸಿಟಿ ಆಗಿ ಅದು ವಿಷಕಾರಿಯಾಗಿ ಅದು ಪರಿಣಾಮವನ್ನು ಬೀರ್ತಾ ಇದೆ. ಸೊ ಸುಮಾರು ಕಾರಣಗಳಿಂದ, ಮತ್ತೆ ಪ್ರೈಸು ಕೂಡ ಹಂಗೆ ಆಗಿರ್ಬೋದು, ಬೆಲೆನೂ ಕೂಡ ಹಂಗೆ ಒಂದೊಂದ್ಸರ್ತಿ ಹೆಚ್ಚಿರುತ್ತೆ, ಒಂದೊಂದ್ಸರ್ತಿ ಕಡಿಮೆ ಇರುತ್ತೆ. ರೈತರು ಬೆಳೆದಿದ್ದ ಬೆಳೆಗಳಿಗೆ ಸರಿಯಾದ ಬೆಲೆ ಸಿಗದೇ ಇಂದನೂ ಕೂಡ ರೈತರು ಯಾಕೋ ಶೇಂಗಾವನ್ನು ಬೆಳಿಲಿಕ್ಕೆ ಸಾಕಷ್ಟು ಆಸಕ್ತಿಯನ್ನು ಅವರು ತೋರಿಸ್ತಾ ಇಲ್ಲ. ಅಂದ್ರೆ ಅವರು ಗುಂಟೆಗಟ್ಟಲೆ ಬೆಳೀತಾರೆ, ತೀರಾ ಎಕರೆನೂ ಗುಂಟೆಗಟ್ಟಲೆನೂ ಇಲ್ಲ ಸರ್, ಅದು ತುಂಬಾ ಕಡಿಮೆ, ಸಣ್ಣ ಸಣ್ಣ ಗುಂಟ ಲೆಕ್ಕದಲ್ಲಿ. ಯಾಕಂದ್ರೆ ಇಲ್ಲಿ ಕರಾವಳಿಯಲ್ಲಿ ನೀವು ನೋಡಿರ್ಬೋದು ಗುಂಟ ಲೆಕ್ಕದಲ್ಲಿ, ಇನ್ನೂ ಕೂಡ ಉಡುಪಿ ಎಲ್ಲ ಹೋದ್ರೆ ಸೆಂಟ್ ಲೆಕ್ಕದಲ್ಲೂ ಕೂಡ ಬೆಳೆಗಳನ್ನ ಅವರು ಬೆಳೀತಾ ಇದ್ದಾರೆ. ಮತ್ತೆ ರೋಗ ಏನಾದರೂ ಅಂತವು, ರೋಗ ಅಂತಂದ್ರೆ ಕತ್ತು ಕೊಳೆ ರೋಗ ಅಂತ ನಾವು ಹೇಳ್ತೀವಿ, ಮತ್ತೆ ಕಾಲರ್ ರಾಟ್. ಮತ್ತೆ ಏನಾಗಿದೆ ಅಂದ್ರೆ ಸರ್, ಮೊದಲೆಲ್ಲ ಇಲ್ಲೆಲ್ಲ TMV2 ಅಂತ ಲೋಕಲ್ ತಳಿಗಳನ್ನ ಎಲ್ಲ ರೈತರು ಬೆಳೀತಾ ಇದ್ರು. ಬಟ್ ಬರ್ಬರ್ತಾ ಇತ್ತೀಚಿನ ದಿನಗಳಲ್ಲಿ ಹೊಸ ಹೊಸ ತಳಿಗಳನ್ನು ಕೂಡ ಡಿಪಾರ್ಟ್ಮೆಂಟ್ ಇಂದ ಅಂದ್ರೆ ಕೃಷಿ ಇಲಾಖೆಯಿಂದ ಕೂಡ ಕೊಡ್ತಿದ್ದಾರೆ. ಮತ್ತೆ KOF ಅವರು ಕೂಡ ಇಲ್ಲಿ ಕೊಡ್ತಾ ಇದ್ದಾರೆ. GPBD 4 ಅಂತ ಇದೆ, GPBD 5, G2-52, ಹಿಂಗೆ ಸುಧಾರಿತ ತಳಿಗಳನ್ನ ಬೆಳೀತಾ ಇರೋದ್ರಿಂದ ಶೇಂಗಾದಲ್ಲಿ ಕಾಣಿಸ್ಕೊಳ್ತಾ ಇರೋಂತ ಪ್ರಮುಖವಾದ ಚುಕ್ಕಿ ರೋಗ ಮತ್ತೆ ರಸ್ಟ್ ಅಂತ ನಾವೇನ್ ಹೇಳ್ತೀವೋ ಅದನ್ನು ತುಕ್ಕು ರೋಗ, ಈ ರೋಗದ ಬಾಧೆ ನಮ್ಮಲ್ಲಿ ಕಾಣಿಸ್ತಾ ಇಲ್ಲ. ಯಾಕಂದ್ರೆ ಇವೆಲ್ಲ ನಮ್ಮ ಮೇಲೆ ಏನು ಹೇಳಿದೀವೋ, GPBD 4 ಆಗಿರ್ಬೋದು, 5 ಆಗಿರ್ಬೋದು, ಇವೆಲ್ಲ ಎಲೆ ಚುಕ್ಕಿ ರೋಗ ಮತ್ತೆ ರಸ್ಟ್ ತುಕ್ಕು ರೋಗಕ್ಕೆ ಅವು ನಿರೋಧಕ ಶಕ್ತಿಯನ್ನು ಹೊಂದಿದ್ರಿಂದ ಸೊ ಈ ರೋಗದ ಬಾಧೆ ನಮ್ಗೆ ಇಲ್ಲಿ ಕಾಣಿಸ್ತಾ ಇಲ್ಲ. ಮತ್ತೆ ಅಷ್ಟೇ ಅಲ್ಲ, ಭತ್ತ ಇಲ್ಲಿ ಶೇಂಗಾ ಕಟಾವಾಗೋ ಸಂದರ್ಭದಲ್ಲೂ ಕೂಡ ಸಾಕಷ್ಟು ಹಸಿರಾಗೇ ಇರೋದ್ರಿಂದ ಅವರಿಗೆ ಮೇವಿಗೂ ಕೂಡ ತುಂಬಾ ಚೆನ್ನಾಗಿ ಅದು ಉಪಯೋಗ ಆಗ್ತಾ ಇದೆ. ಮತ್ತೆ ಅನೇಕ ಕೀಟನಾಶಕಗಳು ನಾವು ರೈತರು ಗೊತ್ತಿಲ್ಲದನು ಗೊತ್ತಿದ್ದು ಬಳಸ್ತಾ ಇದ್ದಾರೆ, ಅವು ಯಾವ ಕೀಟನಾಶಕಗಳು ಬ್ಯಾನ್ ಆಗಿದ್ದವು ಅಂದ್ರೆ ಇನ್ನು ನಾವು ಬಳಸುವ ಹಾಗಿಲ್ಲ ನಿಷೇಧಕ್ಕೊಳಗಾಗಿದ್ದಾವು ಅಂತ ಹೇಳ್ತೀವಿ, ಯಾವ್ಯಾವ ನಿಷೇಧಕ್ಕೊಳಗಾಗಿದ್ದವು ಏನು? ಸೆಂಟ್ರಲ್ ಇನ್ಸೆಕ್ಟಿಸೈಡ್ ಬೋರ್ಡ್ ಅಂತ ಇದೆ ಸರ್, ನವದೆಹಲಿನಲ್ಲಿ, ಅಂದ್ರೆ ಕೇಂದ್ರೀಯ ಕೀಟನಾಶಕ ಮಂಡಳಿ ಅಂತ. ಸೊ ಅವರು ಏನು ಶಿಫಾರಸು ಅಂತ ಮಾಡಿದ್ದಾರೆ ಅಥವಾ ಅವ್ರು ಏನು ಹೇಳುತ್ತೆ ಅಂತಂದ್ರೆ, ಸುಮಾರು 18 ಪೀಡನಾಶಕಗಳು ಅದನ್ನ ನಿಷೇಧ ಮಾಡಬೇಕು ಅಂತ ಕೂಡ ಒಂದು ಆದೇಶವನ್ನ ಅವರು ಹೊರಡಿಸಿದ್ದಾರೆ. ಈಗ ಕೀಟನಾಶಕಗಳ ಬಗ್ಗೆ ನೋಡುವುದಾದ್ರೆ, ಸುಮಾರು December 31, 2020 ನಮ್ಗೆ ಯಾವುದನ್ನು ಅಂದ್ರೆ ಈಗ ಡೈಕ್ಲೋರೋವಾಸ್ ಅಂತೇಳಿ DDVP ಅಥವಾ ನುವಾನ್ ನಾವು ಏನು ಹೆಚ್ಚಿನ ಪ್ರಮಾಣದಲ್ಲಿ ಬಳಸ್ತಾ ಇದ್ದೀವೋ ಅದು ನಮ್ಗೆ ಲಭ್ಯವಾಗುವುದಿಲ್ಲ. ಅಷ್ಟೇ ಅಲ್ಲ, 4-8 ಅದು ಮಾರ್ಕೆಟ್ ಅಲ್ಲಿ ಹಲವಾರು ಟ್ರೇಡ್ ನೇಮ್ ಇದೆ, ಥಿಮೇಟ್ ಅಂತ ರೈತರು ಬಳಸ್ತಾ ಇದ್ದಾರೆ, ಸೊ ಅದು ಕೂಡ ಲಭ್ಯವಿಲ್ಲ. ಫಾಸ್ಫಾಮಿಡಾನ್ ಅಂತ ಅದು ಸಿಗುವುದಿಲ್ಲ. ನೆಕ್ಸ್ಟ್ ಮತ್ತೊಂದು ಟ್ರೈಅಜೋಫಾಸ್, ಇದನ್ನು ಕೂಡ ನಾವು ರಂಗೋಲಿ ಉಳಕ್ಕೆಲ್ಲ ಅಂದ್ರೆ ಲೀಫ್ ಮೈನರ್ಗೆಲ್ಲ ತುಂಬಾ ಹೆಚ್ಚಿನ ಪ್ರಮಾಣದಲ್ಲಿ ಬಳಸ್ತಾ ಇದ್ವಿ, ಟ್ರೈಅಜೋಫಾಸ್ ಅದು ಕೂಡ ಸಿಗುವುದಿಲ್ಲ. ಮತ್ತೊಂದು ಟ್ರೈಕ್ಲೋರೋಫಾನ್ ಅಂತೇಳಿ, ಸೊ ಇವಷ್ಟೂ ನಮ್ಗೆ ಸಿಗುವುದಿಲ್ಲ. ಮತ್ತೆ ಶಿಲೀಂಧ್ರ ನಾಶಕಗಳ ವಿಷಯಕ್ಕೆ ಬಂದ್ರೆ ಬೆನೋಮಿಲ್ ಅಂತಿದೆ, ಮತ್ತೆ ಕಾರ್ಬಾರಿಲ್, ಇದು ಒಂದು ಕೂಡ ಕೀಟನಾಶಕ. ಇದು ಕೂಡ ನಮ್ಗೆ ಏನಾಗಿತ್ತಪ್ಪ ಅಂತಂದ್ರೆ ಇದು 2018 ಸಿಗ್ತಾ ಇಲ್ಲ ಬಿಡಿ. ಕಾರ್ಬಾರಿಲ್ ನಾವು ಹಲವಾರು ಈಗ ನಮ್ಗೆ ತೆಂಗು ಆಗಿರ್ಬೋದು ಅಡಿಕೆ ಈ ಬೆಳೆಗಳಲ್ಲಿ ನಾವು ತುಂಬಾ ಜಾಸ್ತಿ ಪ್ರಮಾಣದಲ್ಲಿ ಹೇಳ್ತಾ ಇದ್ವಿ, ಸೊ ಅದು ಸಿಗ್ತಾ ಇಲ್ಲ. ಡಯಾಜಿನಾನ್ ಅಂತಿದೆ, ಫೆನಾರಿಮೋಲ್ ಅಂತಿದೆ, ಫೆಂಥಿಯೋನ್ ಅಂತ, ಲಿನೋರೋನ್, ಮಿಥೈಲ್ ಇಥಾಕ್ಸಿ, ಮರ್ಕ್ಯೂರಿ ಕ್ಲೋರೈಡ್, ಮತ್ತೆ ಮಿಥೈಲ್ ಪೆರಾಥಿನ್, ಮೆಟಾಸಿಡ್ ಅಂತ ನಾವೇನು ಹೇಳ್ತೀವೋ ಅದು ಸಿಗಲ್ಲ, ಸೋಡಿಯಂ ಸೈನೈಡ್, ಟ್ರೈಡಿಮೋರ್ಫ್, ಟ್ರೈಫ್ಲೋರಾನ್, ಅಲಾಕ್ಲೋರ್, ಹೀಗೆ ಸುಮಾರಷ್ಟು ಪೀಡನಾಶಕಗಳು ಮತ್ತೆ ಕಳೆನಾಶಕಗಳು ಕೂಡ ನಮ್ಗೀಗ ಈ ನಾ ಏನು ಮೇಲೆ ಹೇಳಿದ್ವಲ್ಲ ಇವ್ಯಾವು ನಮ್ಗೆ 31st ಮಾರ್ಚ್ 2023 ನಿಮ್ಗೆ ಯಾವ್ದು ಲಭ್ಯ ಎಲ್ಲಾನು ಕೂಡ ನಿಷೇಧ ಮಾಡಿದ್ದಾರೆ, ಕಂಪ್ಲೀಟ್ ಆಗಿ ಇದನ್ನ ನಿಷೇಧ ಮಾಡಿದ್ದಾರೆ. ಅಂದ್ರೆ ಜೀವಿಗಳ ಮೇಲೆ ದುಷ್ಪರಿಣಾಮ ಬೀರ್ತಾ ಇದೆ. ಹಾ ಸರ್, ಇವು ಜೀವಿಗಳ ಮೇಲೆ ದುಷ್ಪರಿಣಾಮ ಬೀರುತ್ತೆ, ಮತ್ತೆ ಇವೆಲ್ಲ ಹೇಳಿದಂತೂ ಸುಮಾರಷ್ಟು ರೆಡ್ ಲೇಬಲ್ಡ್ ಇನ್ಸೆಕ್ಟಿಸೈಡ್ಸ್ ಗುಂಪಿಗೂ ಕೂಡ ಸೇರ್ತವೆ ಅಂತ ಹೇಳ್ಬೋದು. ಅದರಲ್ಲಿ ಸ್ಪೆಷಲ್ ಫೋರೇಟ್ ಅನ್ನು ಥಿಮೇಟ್ ಅಂತ ನಾವೇನು ಹೇಳ್ತೀವಿ, ಅದು ಕೆಂಪು ಬಣ್ಣವನ್ನು ಇದೆಲ್ಲ ನಾವು ಭಾರಿ ವಿಷಕಾರಿ ಅಂತ ನಾವು ಹೇಳ್ತೀವಿ, ಎಕ್ಸ್ಟ್ರೀಮ್ಲಿ ಟಾಕ್ಸಿಕ್ ಅಂತ ಹೇಳ್ತೀವಿ. ಸೊ ಈಗ ನಾವು ಇದೊಂದೇ ಥಿಮೇಟ್ ಒಂದೇ ಅಲ್ಲ, ಇನ್ನು ಬೇರೆ ಬೇರೆ ಕೀಟನಾಶಕಗಳನ್ನ ತಗೊಂಡಾಗ ಕೂಡ ಹಿಂದೆಗಡೆ ಚಿಹ್ನೆ ಇರುತ್ತೆ. ಈ ಚಿಹ್ನೆ ಯಾಕಪ್ಪ ಅಂತಂದ್ರೆ, ಯಾರು ಅನ್ಎಜುಕೇಟೆಡ್ ಅಥವಾ ಯಾರು ಅವಿದ್ಯಾವಂತರಿದ್ದಾರೆ ಅವ್ರಿಗೂ ಕೂಡ ಕೀಟನಾಶಕದ ತೀವ್ರತೆ ಗೊತ್ತಾಗ್ಲಿ, ಯಾವ ತರದ ವಿಷದ ಪ್ರಮಾಣದ ಗೊತ್ತಾಗ್ಲಿ ಅನ್ನೋ ಉದ್ದೇಶದಿಂದನೇ ಅದನ್ನ ಮಾಡಿದರೆ. ಸೊ ಅದರಲ್ಲಿ ಕೆಂಪು ಬಣ್ಣವನ್ನ ಏನು ತೋರಿಸುತ್ತಪ್ಪ ಅಂತಂದ್ರೆ, ಈಗ ಡೈಮಂಡ್ ಶೇಪ್ ಇರುತ್ತೆ ಹಿಂದ್ಗಡೆ, ನೀವು ನೋಡಿರ್ಬೋದು ಯಾವುದೇ ಕೀಟನಾಶಕ ತಗೊಳ್ಳಿ ಹಿಂದ್ಗಡೆ ಡೈಮಂಡ್ ಚಿಹ್ನೆ ಇರುತ್ತೆ, ಅದರಲ್ಲಿ ಅರ್ಧ ಡೈಮಂಡ್ ಅದರಲ್ಲಿ ಕೆಂಪು ಬಣ್ಣ ಇದೆ ಅಂತಂದ್ರೆ ಅದು ಎಕ್ಸ್ಟ್ರೀಮ್ಲಿ ಟಾಕ್ಸಿಕ್ ಅಥವಾ ಭಾರಿ ವಿಷಕಾರಿ ಅಂತ ಅರ್ಥ. ಅದ್ರ ಕೆಳಗಿಂದ ಇದಕ್ಕೆ ಎಲ್ಲೋ ಬಣ್ಣ ಬರ್ದಂದ್ರೆ ಹಳದಿ ಬಣ್ಣ ಇರುತ್ತೆ, ಅದು ಹೆಚ್ಚು ವಿಷಕಾರಿ, ಹೈಲಿ ಟಾಕ್ಸಿಕ್ ಅಂತ ಹೇಳ್ತೀವಿ. ಅದ್ರ ಕೆಳಗಡೆ ಮತ್ತೆ ನಮ್ಗೆ ನೀಲಿ ಬಣ್ಣ ಬರುತ್ತೆ, ಬ್ಲೂ ಕಲರ್ ನಮ್ಗೆ ಅದು ತೋರಿಸುತ್ತೆ. ಬ್ಲೂ ಕಲರ್ ಏನಪ್ಪ ಅಂತಂದ್ರೆ ಅದು ಮಧ್ಯಮ ವಿಷಕಾರಿ ಅಂತ ನಾವು ಹೇಳ್ತೀವಿ, ಮೀಡಿಯಂ ಟಾಕ್ಸಿಕ್ ಅಂತ. ನೆಕ್ಸ್ಟ್ ಹಸಿರು ಬಣ್ಣ, ಗ್ರೀನ್ ಕಲರ್ ಏನು ಬರುತ್ತೋ ಅದೆಲ್ಲ ಸ್ಲೈಟ್ಲಿ ಟಾಕ್ಸಿಕ್ ಅಥವಾ ಸಾಧಾರಣ ವಿಷಕಾರಿ ಅಂತ ಹೇಳ್ತೀವಿ. ಸುಮಾರಷ್ಟು ಫಂಗಿಸೈಡ್ಸ್ ಅಥವಾ ಶಿಲೀಂದ್ರನಾಶಕಗಳು ಕೊನೆ ಗುಂಪಿಗೆ ಸೇರುತ್ತೆ. ಅಷ್ಟೇ ಅಲ್ಲ, ಈಗ ಹಲವಾರು ಬೇವು ಆಧಾರಿತ ಕೀಟನಾಶಕಗಳು ಕೂಡ ನಮಗೆ ಹಸಿರು ಬಣ್ಣಕ್ಕೆ ನಾವು ಸೇರುತ್ತೆ. ಒಳ್ಳೆಯದು ರೂಪಾ ಪಾಟೀಲ್, ಇಲ್ಲಿ ತನಕ ನೀವು ನಮ್ಮ ಜೊತೆ ಇದ್ದು ಒಟ್ಟಾರೆ ಸಮಗ್ರ ಪೀಡೆಯನ್ನು ಹೇಗೆ ನಿರ್ವಹಿಸಬೇಕು ಅನ್ನೋದ್ರ ಬಗ್ಗೆನೇ ಹೆಚ್ಚಾಗಿ ಮಾತಾಡಿದ್ವಿ. ಮತ್ತು ಕರಾವಳಿ ಪ್ರದೇಶದೊಳಗೆ ಸಹಜವಾಗಿ ಈಗ ಬರುವಂಥ ಬೆಳೆ ಅಲ್ಲಿ ಬರ್ತಕ್ಕಂಥ ಕೀಟ ರೋಗಗಳನ್ನು ನಿಯಂತ್ರಿಸಲಿಕ್ಕೆ ಏನೇನು ಕ್ರಮ ತೆಗೆದುಕೋಬೇಕು ಅಂತೇಳಿ ಕೂಡ ಹೇಳಿದ್ವಿ. ಒಟ್ಟಾರೆ ಏನ್ ಹೇಳ್ತೀರಿ? ಸರಿ, ಹೇಳ್ಬೇಕು ಅಂತಂದ್ರೆ ಕರಾವಳಿ ಭಾಗದಲ್ಲಿ ಆದಷ್ಟು ಕಡಿಮೆ ಪ್ರಮಾಣದಲ್ಲಿ ರೈತರು ಸಿಂಪರಣೆ ಮಾಡ್ತಾರೆ, ಅದು ತುಂಬಾ ಒಳ್ಳೆಯದನ್ನ. ಯಾಕಂದ್ರೆ ಈ ಭಾಗದಲ್ಲಿ ಪರಿಸರದ ಕಾಳಜಿ ತುಂಬಾ ಜನರಿಗಿದೆ, ಮತ್ತೆ ಏನು ಅವರು ರೈತರು ಸಿಂಪರಣೆಗಳನ್ನ ಮಾಡ್ತಾರೋ ಅವು ಹೆಚ್ಚಂತಂದ್ರೆ ಡಿಪಾರ್ಟ್ಮೆಂಟ್ ಇಂದ, ಕೃಷಿ ಇಲಾಖೆ ಆಗಿರ್ಬೋದು ಅಥವಾ ತೋಟಗಾರಿಕೆ ಇಲಾಖೆಯಿಂದಾನೆ ಸಿಗುವಂತದ್ದು. ಈಗ ಶೇಂಗಾದ ಬಗ್ಗೆ ಒಂದೇ ಒಂದು ನಾವು ಹೇಳ್ಬೇಕು ಅಂತಂದ್ರೆ, ಶೇಂಗಾದಲ್ಲಿ ಸುರುಳಿ ಪೂಚೆ ಅಂತ ನಾನು ಆವಾಗಲೇ ಹೇಳಿದೆ, ಅದು ಏನ್ ಮಾಡುತ್ತೆ ಸುರುಳಿ ಮಾಡ್ಕೊಂಡ್ಬಿಟ್ಟು ಒಳಗಡೆ ಇದ್ದುಕೊಂಡು ತಿನ್ನುತ್ತೆ. ಬಟ್ ಅದಕ್ಕೋಸ್ಕರ ರೈತರು ಅಲಸಂದಿನ ಹಾಕೋದ್ರಿಂದ ಅದೇ ಪ್ರಮಾಣನು ಕಡಿಮೆ ಇದೆ. ಬಟ್ ಏನಾಗುತ್ತೆ ಅಂತಂದ್ರೆ, ನಾವಲ್ಲಿ ಸಿಂಪರಣೆಗೋಸ್ಕರ ಶಿಫಾರಸಿಗೆ ಮಾಡಿದ ಕೀಟನಾಶಕಗಳು ಇದೆ, ಅದರಲ್ಲಿ ಪ್ರೊಫೆನೋಫಾಸ್ ಅಂತ ಇದೆ, ಅದನ್ನ 2 ಮಿಲಿ ಸಿಂಪರಣೆ ಮಾಡ್ಬೋದು, ಅಥವಾ ಮೊನೊಕೊಟೋಫಾಸ್ ಅದು ತುಂಬಾ ಟಾಕ್ಸಿಕ್, ವೆಜಿಟೇಬಲ್ಸ್ ಅಲ್ಲಿ ನಾವು ಅದನ್ನ ಉಪಯೋಗಿಸಲೇಬಾರದು, ಬಳಕೆಗೆ ನಿಷಿದ್ಧ ಅಂತಾನೇ ಇದೆ. ಬಟ್ ಅದನ್ನ ನಾವು ಇಲ್ಲಿ ಬಳಸಬಹುದು, ಶೇಂಗಾದಲ್ಲಿ ಸುರುಳಿ ಪೂಜೆಗೆ 1 ಮಿಲಿ ಬಳಸಬಹುದು. ಅಷ್ಟೇ ಅಲ್ಲ, ಫ್ಲೂ ಬೆಂಡಿಯಾ ಮೈಡ್ ಅಂತ ಹೊಸ ಗ್ರೀನ್ ಲೇಬಲ್ ಅಂದ್ರೆ ಹಸಿರು ಬಣ್ಣದ ಕೀಟನಾಶಕಗಳು ಕೂಡ ನಮ್ಮಲ್ಲಿ ಸಿಗ್ತವೆ, ಮತ್ತೆ ಅದನ್ನು ಕೂಡ ನಾವಿಲ್ಲಿ ಶಿಫಾರಸ್ಸಿಗೆ ಇದೆ, ಸ್ಪೈನೋಸೈಡ್ ಅಂತಿದೆ. ಬಟ್ ಆದ್ರೆ ನಮ್ಮ ಉತ್ತರ ಕನ್ನಡದಲ್ಲಿ ನಾ ಏನೀಗ ಹೊಸದಾಗಿ ಹಸಿರು ಬಣ್ಣದ ಹೇಳದಲ್ಲ, ಫ್ಲೂ ಬೆಂಡಿಯಾ ಮೈಡ್ ಮತ್ತೆ ಇದು ಸ್ಪೈನೋಸೈಡ್ ಅವು ಸಿಗೋದಿಲ್ಲ. ಬಟ್ ಕೃಷಿ ಇಲಾಖೆಯಿಂದ ನಮಗೆ ಪ್ರೊಫೆನೋಫಾಸ್ ಮತ್ತೆ ಮೊನೊಕೊಟೋಫಾಸ್ ಸಿಗುತ್ತೆ. ಸೊ ಅದನ್ನ ನಾವಿಲ್ಲಿ ಬಳಕೆ ಮಾಡಬಹುದು. ಬಟ್ ಮೊನೊಕೊಟೋಫಾಸ್ ಬಳಸುವಾಗಲೂ ಕೂಡ ನಾವು ಸಾಕಷ್ಟು ಜಾಗರೂಕತೆಯನ್ನು ಇರಬೇಕು. ಏನಪ್ಪ ಅಂತಂದ್ರೆ, ಯಾವುದೇ ಕಾರಣಕ್ಕೂ ಅದು ತರಕಾರಿಗಳ ಮೇಲೆ ಆದಷ್ಟು ಸಿಂಪರಣೆ ಅದರ ಸಿಂಪರಣೆ ಆಗದೆ ಇದ್ದಂಗೆ ನಾವಿಲ್ಲಿ ನೋಡ್ಕೊಳ್ಬೇಕು. ಯಾಕಂದ್ರೆ ನಮ್ಮಲ್ಲಿ ಶೇಂಗಾ ಅಂದ್ರೆ ಶೇಂಗಾ ಒಂದೇ ಅಲ್ಲ, ಅದರೊಟ್ಟಿಗೆ ಕೆಂಪು ಹರವೆ, ಮೂಲಂಗಿ, ಬೇರೆ ಬೇರೆ ಸೊಪ್ಪ ತರಕಾರಿಗಳನ್ನು ಕೂಡ ಬೆಳೀತಾರೆ. ಈಗ ಶೇಂಗಾಗೆ ಸಿಂಪರಣೆ ಮಾಡೋ ಭಾರದಲ್ಲಿ ಅವರೇನಾಗುತ್ತೆ, ಸೊ ಅದ್ರ ಮೇಲೂ ಕೂಡ ಕೀಟನಾಶಕ ಈ ಮೊನೊಕೊಟೋಫಾಸ್ ಕೀಟನಾಶಕದ ಶೇಷ ಉಳಿಬಹುದು. ಸೊ ಹೀಗಾಗಿ ರೈತರು ಅದ್ರ ಬಗ್ಗೆ ಸಾಕಷ್ಟು ಜಾಗರೂಕತೆಯನ್ನು ವಹಿಸಬೇಕು ಅಂತ ಕೂಡ ನಾವಿಲ್ಲಿ ಹೇಳಕ್ ಇಷ್ಟಪಡ್ತೀವಿ. ನಮಸ್ಕಾರ. ನಮಸ್ತೆ. ಶೇಂಗಾ ಬೆಳೆಯಲ್ಲಿ ಸಸ್ಯ ಸಂರಕ್ಷಣೆ, ಈ ವಿಷಯವಾಗಿ ಸಿರಿಸಿಯ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಕೀಟ ತಜ್ಞರಾಗಿರುವ ಡಾಕ್ಟರ್ ರೂಪಾ ಪಾಟೀಲ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಎಚ್ ಪಿ ರಾಮಡಿಗೆ. पक्षियों से तो हम खेत को बचा लेते हैं, पर इन घातक रसायनों से कैसे बचाए? मतलब बैठ बेटा, तू जो ये अंधाधुंध रसायन मिलाता है ना, मिट्टी की सेहत बिगड़ने लगी है, और जब माटी ही कमजोर पड़ जाएगी तो उपज कैसे सेहतमंद होगी? अरे पहले ऐसा नहीं था, पूछना अपने बड़े बुजुर्गों से कैसे फसल लहलाती थी, शुद्धता झलकती थी, माटी भी तंदुरुस्त और लोग. पहली वाली बात कहा, परंतु सब यही डाले हैं. सब नहीं, आज भी लाखों जागरूक किसान परंपरागत विधि से फसल उगा रहे हैं, पर्चा कम और उपज की कीमत भी बेहतर पा रहे हैं. सच है? रे बेटे, एक्सपीरियंस से बता रहा है, धूप में बाल सफेद नहीं किए हैं. ठीक है भाई, मैं भी आज से जैविक खेती शुरू करूंगा. माटी से प्रेम की परंपरा है. ನಾನು ನಮ್ಮ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಪ್ರಗತಿಪರ ರೈತರಾದ ಹಳಿಯಾಳದ ಕಾಜಿಗೆಲಿಯ ಶಿವಾನಂದ್ ಬಿ ಹುಲುಕೊಪ್ಪ ಅವರೊಂದಿಗಿನ ಸಂದರ್ಶನ ಪ್ರಸಾರವಾಗಲಿದೆ. ಕಿಸಾನ ವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಇದು ಆಕಾಶವಾಣಿ ಕಾರವಾರ. ಶ್ರೋತೃಗಳೇ, ಇನ್ನು ಮುಂದೆ ಅಬುಧಾಬಿಯ ಜಾಯದ್ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ICC T20 ಪುರುಷರ ವಿಶ್ವಕಪ್ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಪಾಕಿಸ್ತಾನ ಮತ್ತು ನಮೀಬಿಯಾ ತಂಡಗಳ ನಡುವೆ ನಡೆಯುವ ಕ್ರಿಕೆಟ್ ಪಂದ್ಯದ ವೀಕ್ಷಕ ವಿವರಣೆಯನ್ನ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಕೇಳಿದಿರಿ. ಹಾಡು ನಿಮಗೋಸ್ಕರ. ಗೌರಮ್ಮ ಬಾರಮ್ಮ ಹಾಟಲ್ಲಿ ಇಂಪಾದಕ್ಕಮ್ಮ ಎಂದಿಗೂ ಮಾಸದ ಪ್ರೀತಿಯ ಸಿರುತ್ತಮ್ಮ ಸೀರಸ ಹೇಳುವೆನು ತುಂಬ ಪ್ರೀತಿ ಮಾಡುವೆನು ಏನು ಜಗಳ ಆಡಿದರು ಕೊನೆಯೋ ಗೌರಮ್ಮ ಬಾರಮ್ಮ ಹಾಟಲ್ಲಿ ನಿಂಪಾದಕ್ಕಮ್ಮ in my mind your love is making me so fly come on be mine this love has made life so divine it makes me think the world is mine my love can please your heart of mine baby I'm in love ಸದಾ ಪ್ರೀತಿಯ ಸಿರುವತ್ತಮ್ಮ మన తంక వడి తిని డౌ కొని తంక మన తంక బారే మన తంక వడి తిని డౌ కొని తంక సింగలేక నేను సింగలేక కాయబేకు శ్రావణ బరు తంక ఒప్పికొండరే మెచ్చికొండరే బాడిగాడు ఆగి రుచినే ಯಾಕೆ ನೋಡುತ್ತೀಯ ಗೇಲಿ ಯಾಕೆ ಮಾಡುತ್ತೀಯ ಕಣ್ಣಲ್ಲಿಟ್ಟು ಕಾಯ್ತೀನಿ ಸಣ್ಣ ಮನೆ ತಂಕ ಬಾರ ಮನೆ ತಂಕ ಮಡಿತೀನಿ ಬೌ ಕೊನೆ ತಂಕ ಕಣ್ಣು ಕಣ್ಣು ಮೀಟಾಯ್ತು ನಂಗೆ ಥ್ರಿಲ್ ಆಗೋಯ್ತು ನನಗೇನೇ ಆಯ್ತು ಅದು ಕೇಳಿ ಕೇಳಿ ಸಾಂಗು ತರ ರೇಣಿನಲ್ಲಿ ನಾನು ನಿನ್ನ ಪ್ರೀತಿ ಮಾಡುವ ಮನೆ ತಂಕ ಬಾರೆ ಮನೆ ತಂಕ ಒಡಿತೀನಿ ಡೌ ಕೊನೆ ತಂಕ ಟೈಮು ಕಂಡಾಗ್ಲೇ ನಿಂಗಾದೇ ಕಾನು ನಾನು ಪ್ರೀತಿ ಅಂದರೇನು ಈಗ ಕಂಡೆನು ಅರ್ಧ ಇದ್ದ ನಾನು ಪೂರ್ತಿಯಾದೆನು ಕೂಲಿನಾದ್ರೂ ಮಾಡಿಕೊಂಡು ಕಿಡ್ನಿನಾದ್ರೂ ಮಾಡಿಕೊಂಡು ಸಾಕ್ತೀನಿ ಬಾಚಲು ಮನೆ ತಂಕ ಬಾರೆ ಮನೆ ತಂಕ ಹೊಡಿತೀನಿ ಬೌ ಕೊನೆ ತಂಕ ಎಸ್, ಊರಿನ ತನಕ ಬರ್ತೀವಿ. ಸೊ ಅದಕ್ಕೋಸ್ಕರ ನೀವು ಇನ್ಫಾರ್ಮೇಶನ್ ಕೊಡಬೇಕಷ್ಟೇ, ನಿಮ್ಮ ಊರು ಯಾವುದಕ್ಕೆ ಸ್ಪೆಷಲ್, ಯಾವುದಕ್ಕೆ ಸ್ಪೆಷಾಲಿಟಿಯನ್ನು ಹೊಂದಿರುವಂತಹದ್ದು ಅಂತ. ಎಸ್, ಓಕೆ, ತುಂಬಾ ಜನ ಸಂದೇಶವನ್ನ ಕಳಿಸಿದ್ದಾರೆ. ಗುಡ್ ಈವ್ನಿಂಗ್ ಸಚಿನ್ ಸರ್ ಅಂತ ಕುಮಾರಸ್ವಾಮಿ ಅವರು ತುಮಕೂರಿನಿಂದ ಮೆಸೇಜ್ ಮಾಡ್ತಾ ಇದಾರೆ. ಅವ್ರು ಹೇಳೋ ಪ್ರಕಾರ ಕಗ್ಗಲಿಡು ಅನ್ನುವಂಥದ್ದು ಕರ್ನಾಟಕದ ದಕ್ಷಿಣ ಭಾಗದ ತುಮಕೂರು ಜಿಲ್ಲೆಯ ಶಿರಾ ತಾಲೂಕಿನಲ್ಲಿರುವಂತಹ ಒಂದು ಹಳ್ಳಿ. ಸಿರಾ ಪಟ್ಟಣದಿಂದ ಸಿರಾ ಮತ್ತು ಚೆಂಗಾವರ ರಸ್ತೆಯಲ್ಲಿ ಸುಮಾರು 9 ಕಿಲೋಮೀಟರ್